ಮೊದಲಿಗೆ ಕೇಳಿ. ಕಾರ್ಯಕ್ರಮ ವೇಗಿಲ ಮಿಡಿತ. ನಮಸ್ಕಾರ ರೈತ ಬಾಂಧವರೇ, ನನ್ನ ಹೆಸರು ಡಾಕ್ಟರ್ ಮಾರುತೇಶ್ ಅಂತೇಳಿ. ನಾನು ವಿಸ್ತರಣಾ ಮುಂದಾಳು ಆಗಿ ವಿಸ್ತರಣಾ ಶಿಕ್ಷಣ ಘಟಕ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಕತ್ತಲಗೆರೆ. ಇವತ್ತು ನಮ್ಮ ರೈತ ಬಾಂಧವರಿಗೆ ಸಮಗ್ರ ಕೃಷಿ ಬೇಸಾಯ ಪದ್ಧತಿಯ ಬಗ್ಗೆ ನಾನು ಕೆಲವು ವಿಚಾರಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಏನು ಸಮಗ್ರ ಕೃಷಿ ಬೇಸಾಯ ಪದ್ಧತಿ ಅಂದರೆ, ಒಂದು ಬೆಳೆಗಿಂತ ಹೆಚ್ಚಿನ ಬೆಳೆಗಳನ್ನು ಬೆಳೆದು ಏಕಕಾಲದಲ್ಲಿ ಆದಾಯವನ್ನು ಪಡೆದುಕೊಳ್ಳುವುದೇ ಸಮಗ್ರ ಕೃಷಿ ಬೇಸಾಯ ಪದ್ಧತಿ. ಇದು ಯಾಕೆ ಇತ್ತೀಚಿನ ದಿನಗಳಲ್ಲಿ ಬಹಳ ಮುನ್ನೆಲೆಗೆ ಬಂದಿದೆ? ಇವತ್ತು ರೈತರ ಆದಾಯ ದ್ವಿಗುಣಗೊಳ್ಳಬೇಕು ಅನ್ನೋ ಒಂದು ಮಾದರಿ, ಒಂದು ಶೀರ್ಷಿಕೆಯನ್ನು ಇಟ್ಕೊಂಡು ಇವತ್ತು ರೈತರ ಜೊತೆ ಒಡನಾಟ ಇಟ್ಕೊಂಡು ಇಲಾಖೆಗಳು, ವಿಶ್ವವಿದ್ಯಾಲಯಗಳು ತುಂಬಾ ಅಚ್ಚುಕಟ್ಟಾಗಿ ಕೆಲಸವನ್ನು ನಿರ್ವಹಿಸಿದ್ದಾವೆ. ಹೇಗೆ ದ್ವಿಗುಣಗೊಳ್ಳಬೇಕು ರೈತರ ಆದಾಯ? ನಾವು ಒಂದಕ್ಕಿಂತ ಹೆಚ್ಚಿನ ಒಂದು ತೋಟಗಾರಿಕೆ ಬೆಳೆಗಳನ್ನು, ಪಶುಸಂಗೋಪನೆ ಮತ್ತು ಮೀನುಗಾರಿಕೆ, ಹೈನುಗಾರಿಕೆ ಮಾಡಿದಾಗ ಮಾತ್ರ ರೈತರ ಆದಾಯ ದ್ವಿಗುಣಗೊಳ್ಳಲು ಸಾಧ್ಯ ಆಗ್ತದೆ. ಪ್ರಸಕ್ತ ವರ್ಷದಲ್ಲಿ ನಾವು ನೋಡಿದ್ವಿ ರೈತ ಬಾಂಧವರೇ, ಈ ಮಳೆಗೆ ಆಹುತಿಯಾಗಿ ಎಲ್ಲೂ ಕೂಡ ಮೆಕ್ಕೆಜೋಳದ ಇಳುವರಿ ನಾವು ಕಾಣಲಿಲ್ಲ. ಅದಕ್ಕೋಸ್ಕರನೇ ಈ ಸಮಗ್ರ ಕೃಷಿ ಬೇಸಾಯ ಪದ್ಧತಿ, ಒಂದು 2 ಎಕರೆ ಹೊಲದಲ್ಲಿ ಒಂದು ಸಣ್ಣ ಮನೆಯನ್ನು ಮಾಡಲಿಕ್ಕೆ ಕಟ್ಕೋಬೇಕಾಗ್ತದೆ, ಅದ್ರ ಮುಂದ್ಗಡೆ ಒಂದು 30-40 ಕೃಷಿ ಹೊಂಡನ ಮಾಡ್ಕೊಳ್ಬೇಕಾಗ್ತದೆ. ಆ ಕೃಷಿ ಹೊಂಡದಲ್ಲಿ ನಾವು ಮೀನುಗಾರಿಕೆ ಸಾಕಾಣಿಕೆಯನ್ನು ಮಾಡಬಹುದು. ಆ ಕೃಷಿ ಹೊಂಡದಲ್ಲಿ ಇರತಕ್ಕಂಥ ನೀರನ್ನು ಇತರ ಬೆಳೆಗಳಿಗೂ ಕೂಡ ಆಯಿಸಿಕೊಂಡು ಅದರಿಂದ ನಾವು ಫಲವನ್ನು ಪಡ್ಕೊಳ್ಬೇಕಾಗ್ತದೆ. ಅದೇ ರೀತಿ ಒಂದು 1/2 ಎಕರೆಯಲ್ಲಿ ಅಡಿಕೆ ತೋಟನೋ ಮಾಡ್ಕೋಬೇಕಾಗ್ತದೆ. ಆ ಅಡಿಕೆ ತೋಟದಲ್ಲಿ ಇತರ ಒಂದು 10-12 ವರ್ಷ ಆದ ನಂತರ ನಾವು ಅದಕ್ಕೆ ಅಡಿಕೆ ತೋಟದಲ್ಲಿ ಒಂದು ಸೊಳ್ಳೆ ಪರದೆಯನ್ನು ಕಟ್ಟಿಬಿಟ್ಟು ಅದರಲ್ಲಿ ನಾಟಿಕೋಳಿ ಸಾಕಣೆ ಮಾಡಬಹುದು. ನಾಟಿಕೋಳಿಗೆ ಇವತ್ತು ಸಾಕಷ್ಟು ಬೇಡಿಕೆ ಇದೆ ರೈತ ಬಾಂಧವರೇ, ಯಾಕಂದ್ರೆ ಅದರಲ್ಲಿ ಹೆಚ್ಚಿನ ಜಿಡ್ಡು ರಹಿತ ಅಂಶ ಇರುವುದಿಲ್ಲ, ಕೊಬ್ಬಿನ ಅಂಶ ಇರುವುದಿಲ್ಲ, ಹಾಗಾಗಿ ಬೇಡಿಕೆ ಇದೆ. ಆ ನಾಟಿಕೋಳಿ ನಾವು ಅಲ್ಲಿ ತೋಟದಲ್ಲಿ ಬೆಳೆಸಿದಾಗ ಏನಾಗುತ್ತೆ, ಅದು ಬಿಡ್ತಕ್ಕಂಥ ಇಕ್ಕಿಯಿಂದ ಕೂಡ ನಮ್ಮ ತೋಟ ಫಲವತ್ತತೆ ಆಗುತ್ತೆ. ನಮಗೆ ಅಡಿಕೆಯಿಂದಲೂ ಲಾಭ ಬರುತ್ತೆ, ಕೋಳಿಯಿಂದಲೂ ಲಾಭ ಬರುತ್ತೆ. ಅದೇ ರೀತಿ ಇವತ್ತು ತೋಟಗಾರಿಕೆ ಇಲಾಖೆ ರೈತ ಬಾಂಧವರಿಗೆ ಪಾಲಿ ಹೌಸ್ ಅನ್ನ ನಿರ್ಮಾಣ ಮಾಡಲಿಕ್ಕೆ ಸಬ್ಸಿಡಿ ರೂಪದಲ್ಲಿ ಮತ್ತು ಲೋನ್ಗಳ ರೂಪದಲ್ಲಿ ಕೊಡ್ತಾ ಇದೆ. ಆ ಪಾಲಿ ಹೌಸ್ ಅಲ್ಲಿ ನೀವು ಬೆಳೆಯನ್ನ ಬೆಳಿಬಹುದು, ದೊಣ್ಣೆಮೆಣಸಿನಕಾಯಿ ಈ ತರ ಬೆಳೆಗಳನ್ನ ಬೆಳಿಬಹುದು. ಇವತ್ತು ಬಹಳ ಬೇಡಿಕೆ ಇದೆ. ಆ ದೊಣ್ಣೆಮೆಣಸಿನಕಾಯಿ 200-300 ರೂಪಾಯಿ ಕೆಜಿ ಇದೆ ರೈತ ಬಾಂಧವರೇ. ಇಷ್ಟು ದೊಣ್ಣೆಮೆಣಸಿನಕಾಯಿ ಬರುತ್ತೆ, ನೀವು ಕೊಂಡ್ಕೊಳ್ಬೇಕಂತ MOU ಮಾಡ್ಕೊಂಡಾಗ ಮಾತ್ರ ನಮಗೆ ಹೆಚ್ಚಿನ ಲಾಭ ಬರುತ್ತೆ. ಅದೇ ರೀತಿ ಒಂದು 10 ಗುಂಟೆಯಲ್ಲಿ ರೋಜ್ ಹೂವಿನ ಬೆಳೆಗಳನ್ನ ಬೆಳಿಬಹುದು. ಸುಮಾರು 10 ಗುಂಟೆಯಲ್ಲಿ ನಮಗೆ ಸುಮಾರು 2,500-3,000 ರೋಜ್ ಸಿಗುತ್ತೆ ರೈತ ಬಾಂಧವರೇ. ವಾರಕ್ಕೆ 2-3 ಸಲ ಸಿಕ್ಕರು ಕೂಡ ಒಂದು ರೋಜಿಗೆ 2 ರೂಪಾಯಿ ಅಂದ್ರೆ ನಮಗೆ 5,000 ರೂಪಾಯಿ ದುಡ್ಡಾಗುತ್ತೆ. ಈ ರೀತಿ ನಾವು ಮಾಡ್ಕೋಬೇಕು. ಅದೇ ರೀತಿ ಒಂದು 10 ಗುಂಟೆಯಲ್ಲಿ ಈ ತರಕಾರಿ ಬೆಳೆಗಳು, ಬೀನ್ಸ್ ಆಗಿರ್ಬೋದು, ಟೊಮೊಟೊ ಆಗಿರ್ಬೋದು, ಬದನೆ ಆಗಿರ್ಬೋದು, ಕೋಸ್ ಆಗಿರ್ಬೋದು, ಹೀಗೆ 3 ತಿಂಗಳಿಗೊಂದ್ಸಲಿ ನಾವು ಚೇಂಜ್ ಮಾಡ್ಕೊಂತ ಹೋದ್ರೆ ಅದರಿಂದಲೂ ಕೂಡ ನಮಗೆ ಬಹಳ ಆದಾಯ ಸಿಗುತ್ತೆ. ಆ ಒಂದು ಸಮಗ್ರ ಕೃಷಿ ಬೇಸಾಯ ಪದ್ಧತಿ ಅಂದ್ರೆ ಹಸುವಿನ ಒಂದು ಕಾಂಪೋನೆಂಟ್ ಕೂಡ ಇರುತ್ತೆ. ಏನಪ್ಪ, ಒಂದು 4 ಹಸು ಸಾಕೋದು, 3 ಲೀಟರ್ ಒಂದು ಹಸು ಕೊಟ್ಟರು 12 ಲೀಟರ್ ಹಾಲು ಬರುತ್ತೆ. ಬೆಳಿಗ್ಗೆ 12 ಲೀಟರ್, ಸಾಯಂಕಾಲ 12 ಲೀಟರ್, ಟೋಟಲ್ ಒಂದು 20 ಲೀಟರ್ ಬಂದರೂ ಕೂಡ ನಮಗೆ 30 ರೂಪಾಯಿದಂದೆ 600 ರೂಪಾಯಿ ದಿವಸ ನಮಗೆ ಲಾಭ ಸಿಗುತ್ತೆ. ಇದರಿಂದ ಕೂಡ ನಮಗೆ ಹೆಚ್ಚಿನ ಒಂದು ಇಳುವರಿ ಸಿಗುತ್ತೆ. ಅದೇ ರೀತಿ ಆ ಒಂದು ಹಸು ಆಗ್ತಕ್ಕಂಥ ಸಗಣಿಯಿಂದ ನಾವು ಮನೆಯಲ್ಲೇ ಇವತ್ತು ಗ್ಯಾಸ್ಗೆ 1,100 ರೂಪಾಯಿ ರೇಟ್ ಇದೆ. ಈಗ ಏನಾಗುತ್ತಂದ್ರೆ ನಾವು ಗೋಬರ್ ಗ್ಯಾಸ್ ಮಾಡ್ಕೊಂಡ್ರೆ, ಮುಂಚೆ ಎಲ್ಲ ಗೋಬರ್ ಗ್ಯಾಸ್ ಬಹಳ ಪ್ರಚಲಿತವಾಗಿದ್ದು ಬಹಳ ಇರ್ತಿದ್ವು, ಈಗ ಯಾವಾಗ ಜಾನುವಾರು ಸಾಕಾಣಿಕೆ ಕಡಿಮೆ ಆಗಿದೆಯೋ ಈ ಗೋಬರ್ ಗ್ಯಾಸ್ ಎಲ್ಲ ಹೊರಟೋದು. ಆ ಗ್ಯಾಸಿಂದ ನಮಗೆ ಈ ಒಂದು ಬೇರೆ ಗ್ಯಾಸಿಂದ ನಾವು ಅಡಿಗೆ ಮಾಡೋದ್ರಿಂದ ಅಪಾಯ ಹೆಚ್ಚೇ ಹೊರತು, ಈ ಒಂದು ಗೋಬರ್ ಗ್ಯಾಸಿಂದ ಮಾಡಿದ್ರೆ ಅಪಾಯ ಕಡಿಮೆ ಇರುತ್ತೆ, ಅಡಿಗೆನೂ ಸಹ ರುಚಿಕರವಾಗಿರುತ್ತೆ, ಅದರಿಂದಲೂ ಕೂಡ ನಾವು ಲಾಭ ಗಳಿಸಬಹುದು. ಹೀಗೆ ಮೀನುಗಾರಿಕೆಯಲ್ಲೂ ಕೂಡ ಅಷ್ಟೇ, ಒಂದು 30-40 ಪಾಂಡ್ ನಾವು ಮಾಡಿದ್ವಿ ಅಂದ್ರೆ ಆ ನೀರು ಬೆಳೆಗಳಿಗೂ ಬರುತ್ತೆ, ಮತ್ತು ಮೀನು ಸಾಕಾಣಿಕೆ ಮಾಡಿದಾಗ ಅಲ್ಲಿ ನಾವು ಒಂದು ಸುಮಾರು 50,000 ಲಾಭವನ್ನು ಸಹ ಪಡಿಬಹುದು. ಹೀಗೆ ಸಮಗ್ರ ಕೃಷಿ ಪದ್ಧತಿ ಮಾಡಿದಾಗ ಮಾತ್ರ ನಮ್ಮ ರೈತರ ಆದಾಯ ದ್ವಿಗುಣಗೊಳ್ಳಲಿಕ್ಕೆ ಸಾಧ್ಯ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನನ್ನನ್ನು ಸಂಪರ್ಕಿಸಲು ನನ್ನ ಫೋನ್ ನಂಬರ್ ಈ ರೀತಿ ಇದೆ, 9686660023. ಧನ್ಯವಾದಗಳು. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ನಿಮ್ಮ ಆರೋಗ್ಯದ ಕಾಳಜಿಗೆ ಮನೆ ಬಾಗಿಲಿಗೆ ಬಂದಿದೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ. ಸಿದ್ಧ ಮಾಡಿಕೊಳ್ಳಿ ABARK ಕಾರ್ಡ್. ಮಲೇರಿಯಾ, ಡೆಂಗ್ಯೂ, ಚಿಕನ್ ಗುನಿಯಾದಂಥ ಸಾಂಕ್ರಾಮಿಕ ಕಾಯಿಲೆ, BP, ಶುಗರ್, ಹೃದಯ, ಕಿಡ್ನಿ ಅಂತ ಅಸಾಂಕ್ರಾಮಿಕ ಕಾಯಿಲೆ ಜೊತೆಗೆ ಕಣ್ಣು ಹಲ್ಲು ಮನಸ್ಸಿನ ಕಾಯಿಲೆಗೂ ಪರಿಹಾರ ಸಿಗಲಿದೆ. ಮಕ್ಕಳಿಂದ ಹಿರಿಯರವರೆಗಿನ ಆರೋಗ್ಯದ ಕಾಳಜಿ ಮಾಡಲಿದೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ. ರಾಜ್ಯದಲ್ಲಿ ಈಗಾಗಲೇ 8,729 ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು ನಿಮ್ಮ ಸೇವೆಗೆ ಸಿದ್ಧವಾಗಿವೆ. ಇದರ ಪ್ರಯೋಜನ ಪಡೆದುಕೊಳ್ಳಿ. ಬನ್ನಿ, ಆರೋಗ್ಯಕರ ಕರ್ನಾಟಕ ಕಟ್ಟೋಣ, ದೇಶವನ್ನ ಮುನ್ನಡೆಸೋಣ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇನ್ನು ಮುಂದೆ ಕೇಳೋಣ ಆಕಾಶವಾಣಿ. ಕೃಷಿ ಬೆಳಕು. ಸರಣಿ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ ನಮ್ಮ ಆರೋಗ್ಯ ನಮ್ಮ ಹೊಣೆ ಕುರಿತು ಮಾತುಕತೆ. ರಚನೆ ಹೆಚ್ ಮಲ್ಲಿಕಾರ್ಜುನ್, ಆರಾಧ್ಯ ಸೋಮೇನಹಳ್ಳಿ. ನಮದೇ ಭೂಮಿ, ನಮದೇ ನದಿಯು, ನಮದೇ ಕಡಲು, ನಮದೇ ಬೆಳಕು, ನಮದೇ ನೆರಳು, ನಮದೇ ಬಾರೇ ಬಾಬಾ. ದಿಕ್ಕು ದಾರಿ ಗೊತ್ತು, ಗುರಿ ಗೊತ್ತು, ನಮಗೆ ತಪ್ಪು ಸರಿ ಗೆದ್ದೇ ಗೆಲುವ ನೂರು ಸಾರಿ. ಹವ್ವ ಹವ್ವ. ನೋಡಿ ನೋಡಿ, ಸಾಕಾಗಿ ಹೋಯ್ತು ಈ ಹುಡುಗರಿಗೆ. ಅದೇನಾಯ್ತೋ ಕಾಣೆ. ಹಮ್ಮು ಮಾಡಿ ಅವನ ಯಾರ ಕೆಟ್ಟ, ನಮ್ಮೂರಾಗೊಬ್ಬ ಸುಮ್ ಸುಮ್ನೆ ಕೆಟ್ಟ ಅನ್ನಂಗ ಇದಾವೆ. ವಯಸ್ಸಿಗೆ ಬಂದ ಮಕ್ಳು ಇರೋ ಚಂದ ನೋಡಿದ್ರೆ ಹೊಟ್ಟೆ ಉರಿಯತ್. ಹಿಂಗಾದ್ರೆ ಬಾಳ್ವೆ ಮಾಡ್ದಂಗೆ ಆತು ಬಿಡು. ಯಾವ ಮಕ್ಳು ಯಾವ ಮರಿ, ಕೆಟ್ಟೋರ್ ಯಾರು, ಬದುಕದವ್ರ ಯಾರು? ಅದಿರ್ಲಿ, ಅದೇನ್ ಶಕ್ತಿನಣ್ಣ ನಿನ್ ಮೈನಾಗೆ. ಬಿಸ್ಲು ಮಳೆ ಅನ್ನಂಗಿಲ್ಲ, ಆ ನಾಡಿ ಬದುಕ್ ಮಾಡ್ತಾನೇ ಇರ್ತೀಯ. ಬಾ ಉರಿಯೋ ಬಿಸ್ಲು ಒಂದ್ ಗಳಿಗೆ ಸುಧಾರಿಸ್ಕೋ. ಕೋಳಿ ಕೂಗದಾದ್ರೂ ಮರಿಬಹುದು, ಸೂರ್ಯ ಹುಟ್ಟೋದು ತಪ್ಪೋದು. ಊರ್ ಮಕ್ಳನ್ ಬೈದೆ ಹೋದ್ರೆ ಈ ಗಂಗಣ್ಣಗ್ ಉಂಡನ್ನ ಕರಗಲ್ಲ. ಲಗಾಯಿ ಕಾಲದಿಂದ ಇದೇ ಆಗೋಯ್ತು. ವಟ ವಟ ಅಂದ್ರೆ ಅಂದೇ ಹೋದ್ರೆ ಸಮಾಧಾನ ಇಲ್ಲ. ಏನಂತೀಯ ಗೌರಕ್ಕ? ಬೈಯರು ಬದುಕ ಕೇಳಿದ್ರು ಅಂತ ಕೇಳಿಲ್ವಾ? ಗಂಗಣ್ಣ ಏನೋ ಒಂದ್ ಮಾತು ಹೇಳ್ತಾ ಐತಿ ಅಂದ್ರೆ ನೂರ ಅರ್ಥ ಇರುತ್ತೆ. ಅದೇನಂತ ಹೇಳ್ ಗಂಗಣ್ಣ, ನಮಗೂ ಒಸಿ ತಿಳಿಲಿ. ಅಲ್ಲ, ಬೆಳಿಗ್ಗಿಂದ ನಾನು ನೂರು ತೆಂಗಿನ ಮರದಲ್ಲಿ ಕಾಯ್ಕಿತ್ತು. ಅರ್ಧ ಬಣವೆ ಹುಲ್ಲು ಹೊಟ್ಟಿ ಎತ್ತು ದನ ಎಮ್ಮೆ ಅಂತ ತಗೊಂಡೋಗಿ ತೋಟಕ್ಕೆ ಬಿಟ್ಟು ಬಂದೆ. ಇನ್ನೂ ಏನಾದ್ರೂ ಕೆಲಸ ಆಯ್ತಾ ಅಂತ ಹುಡುಕ್ತಾ ಇದ್ದೀನಿ. ನಮ್ಮ ಹುಡುಗ ನನ್ನ ಜೊತೆಗೆ ಬಂದು ಅಷ್ಟೋ ಇಷ್ಟೋ ಮಾಡಿದಂಗೆ ಮಾಡಿ ಇನ್ನು ನನ್ನ ಕೈಲಿ ಆಗಲ್ಲಪ್ಪ ಅಂತ ಏದುಸ್ರು ಬಿಡ್ತಾ ಒದಕ್ಕೆ ಒದ್ದು ಮಲ್ಕಂಡವನೇ. ರೈತರ ಮಕ್ಳು ಹಿಂಗಾದ್ರೆ ಹಳ್ಳಿ ಉದ್ದಾರ ಆದಂಗೆ ಬಿಡು. ಈಗಿನ ಕಾಲದ ಮಕ್ಳು ನಮ್ಮಂಗೆ ತಿನ್ನಕ್ಕೂ ಆಗಲ್ಲ, ಬದುಕು ಮಾಡಕ್ಕೂ ಆಗಲ್ಲ. ಅದಕ್ಕೇನಪ್ಪ ಮಾಡಕ್ಕಾಗುತ್ತೆ? ನಾವೇ ಅನ್ಸರ್ಸ್ ಹೋಗ್ಬೇಕಪ್ಪ. ಕಡ್ಡಿ ತುಂಡು ಮಾಡ್ದಂಗ್ ಮಾತಾಡಿದ್ರೆ ಕೆಟ್ಟೋಗುತ್ತೆ. ಕಲ್ಲು ಗುದ್ದಿ ನೀರ್ ತರೋ ವಯಸ್ಸು. ನಾಕ್ ಹೆಜ್ಜೆ ನಡಿಯಕ್ ಅರ್ಧ ಗಂಟೆ ತಗಂತವೆ ಅಂತೀನಿ, ಮಕದ ಮೇಲೆ ನಾಕ್ ನೀರ್ ಕಾಳಿಲ್ಲ. ಕಲ್ ಗುಂಡಿ ಇದ್ದಂಗಿರ್ಬೇಕಾದ ವಯಸ್ಸು ನಮಗಿಂತ ಕಡೆ ಆಗಿದ್ದಾರೆ. ನಾವೇನ್ ಮುದುಕ್ರು ಅವ್ರ ಮುದುಕ್ರು ತಿಳಿತಾನೇ ಇಲ್ಲಪ್ಪ. ನಮ್ ಕಾಲದಲ್ಲಿ ಹಿಂಗೆಲ್ಲ ಇರ್ಲಿಲ್ಲ ಬಿಡ್ರವ್ವ. ಎಲೆ, ನಾವು ಮಾಡಿದ ಕೆಲ್ಸದಲ್ಲಿ ನೂರಲ್ಲಿ ಒಂದು ಮಾಡ್ಲವ್ರು ನೋಡೋಣ. ಗಂಗಣ್ಣ, ನಮ್ ಬೆನ್ನು ನಮಗ್ ಕಾಣಲ್ಲ. ನಾವು ಈ ವಯಸ್ಸಿನಲ್ಲಿ ಇರ್ಬೇಕಾದ್ರೆ ನಮ್ಮಪ್ಪ ಅಮ್ಮಗಳು ನಮ್ಮನ್ನ ಹಿಂಗೆ ಅಂತಿದ್ರು, ಅವ್ರಪ್ಪ ಅಮ್ಮಗಳು ಅವರು ನಿಂಗೆ ಅಂತಿದ್ರು. ನಾವ್ ಎಷ್ಟ್ ಕಡಿಮೆ ಕೆಲ್ಸ ಹೇಳಿದ್ರು ಅವ್ರಿಗದ್ ಜಾಸ್ತಿನೆ, ಅವ್ರ ಎಷ್ಟೇ ಕೆಲ್ಸ ಮಾಡಿದ್ರು ನಮಿಗದ್ ಕಮ್ಮಿನೆ. ಇಂಥದ್ದನ್ನೆಲ್ಲ ಜನರೇಷನ್ ಗ್ಯಾಪ್ ಅಂತ ಕರೀತಾರೆ. ಇದ್ರ ಬಗ್ಗೆ ನಾವು ಹುಷಾರಾಗಿರ್ಬೇಕು, ಇಲ್ಲ ಅಂದ್ರೆ ನಮ್ಮ ಅವರ ಸಂಬಂಧ ಹಾಳಾಗೋಗುತ್ತೆ ಅಂತ ನಮ್ ಯಜಮಾನ್ರು ಮನೇಲಿ ಹೇಳ್ತಾ ಇದ್ರು. ಇದ್ದಂಗ ಹೇಳಿದ್ರೆ ಎದ್ ಬಂದು ಎದೆಗೋದ್ರು ಅನ್ನಂಗ ಆಯ್ತಿದು. ನಮ್ ಮಕ್ಳು ನಾವೊಂದೇ ಇನ್ಯಾರಂದಾರು? ನಿಜ ಹೇಳ್ಬೇಕು ಅಂದ್ರೆ ಈಗಿನ ಕಾಲದ ಯುವಕರ ದೇಹ ಮನಸ್ಸು ಎರಡರಲ್ಲೂ ಬಲ ಕಡಿಮೆ. ಎಲ್ಲರನ್ನು ಒಂದೇ ತಕಡೆಲ್ ತೂಗಕ್ಕಾಗುತ್ತಾ? ನಿನ್ ಮಗ ಇಲ್ವೇನು ಬಂಗಾರದಂತ ಹುಡ್ಗ, ಕಾಲೇಜ್ನಲ್ಲೂ ಎಷ್ಟ್ ಚೆನ್ನಾಗಿ ಓದ್ಕೊಂಡು ಮನೆನಲ್ಲೂ ಯಾನಾಡಿ ಬದುಕು ಮಾಡ್ತಾ ಮನೇನ ನಿಭಾಯಿಸ್ಕೊಂಡು ಹೋಗ್ತಾನೆ, ನೋಡಕ್ಕೆ ಆನಂದ ಆಗುತ್ತವ. ಮನುಷ್ಯ ಅಂದ್ರೆ ಒಬ್ಬೊಬ್ರು ಒಂದೊಂದ್ ರೀತಿ ಇರ್ತಾರೆ. ಒಬ್ರಿಗ್ ಶಕ್ತಿ ಜಾಸ್ತಿ, ಒಬ್ರಿಗ್ ಶಕ್ತಿ ಕಮ್ಮಿ. ಹಂಗಂತ ಒಬ್ಬೊಬ್ರು ಒಂದೊಂದ್ ವಿಷಯದಲ್ಲಿ ಮುಂದೆ ಇರ್ತಾರೆ. ಅವ್ರಿಗೆ ಎಷ್ಟಾಗುತ್ತೆ ಅಷ್ಟ್ ಕೆಲ್ಸ ಮಾಡ್ತಾರೆ. ಪಾಪ ಅವ್ರಿಗೇನ್ ಜವಾಬ್ದಾರಿ ಇಲ್ವಾ? ಸುಖ ಸುಮ್ನೆ ಏನೋ ಮಾತಾಡಬಾರ್ದು. ವಿಷಯ ಅದಲ್ಲ ಗಂಗಕ್ಕವು. ಜಯಮ್ಮನ ಮಗನ ನಡವಳಿಕೆನೂ ಒಳ್ಳೇದೇ ಐತಿ, ಹಂಗೆ ಅವ್ನು ತಿನ್ನೋ ಆಹಾರನೂ ಒಳ್ಳೇದೈತೆ. ನಮ್ಮ ಅಭ್ಯಾಸಗಳು, ನಮ್ಮ ಆಹಾರ ಪದ್ಧತಿಗಳು ನಮ್ಮ ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತೆ ಅಂತ ನಮ್ಮ ಡಾಕ್ಟರ್ ಹೇಳ್ತಾ ಇರಲಿಲ್ವಾ? ಹಾಲು ಮೊಸರು ರೊಟ್ಟಿ ಮುದ್ದೆ ಸಿರಿಧಾನ್ಯ ಹಿಂಗೆ ಅರಿತು ಉಣ್ತಾನೆ ಹೊರತು ಮರೆತು ಉಣ್ಣಲ್ಲ. ಅದೇನ್ ಹೇಳ್ತೀಯ, ಒತ್ತುಟಕ್ ಮೊದ್ಲೆ ಎದ್ದು ಎರಡು ಮೈಲಿ ನಡೆಯೋದನ್ನ ಒಂದ್ ದಿವಸನೂ ಬಿಡಲ್ಲ. ವ್ಯಾಯಾಮ ಮಾಡೋದು ಧ್ಯಾನ ಮಾಡೋದು ಅಂದ್ರೆ ಒಂದ್ ಜೀವ. ಹಂಗಾಗಿ ದೇಹ ಮನಸ್ಸು ಶುದ್ಧವಾಗಿ ಇಟ್ಕೊಂಡು ಲವಲವಿಕೆಯಿಂದ ಇದ್ದಾನೆ. ಬರೀ ತಿನ್ನದು ಮೈ ಬಗ್ಸ್ ದುಡಿಯೋದು ಅದ್ನ ಹೇಳ್ತಿರಲ್ಲ. ಈಗಿನ ಕಾಲದ ಮಕ್ಕಳು ಬುದ್ಧಿವಂತಿಕೆ ಮ್ಯಾಲೆ ಬದುಕಟ್ಕೊಂಡು ಮುಂದೆ ಬರ್ತಾರೆ, ನಮ್ ತರ ದಡ್ರೆ ಇಲ್ಲ ಅಂದರೆ ಯಾರ್ ಗಂಗಕ್ಕೂ. ನಮ್ಮೂರ್ ಯುವಕರು ಬುದ್ಧಿವಂತರಾದ್ರೆ ನಮಗೆ ಅಲ್ವೇ ನಾವು ಕೋಡು, ಬುದ್ಧಿನೂ ಬೇಕು ಆರೋಗ್ಯನೂ ಬೇಕಲ್ವಾ. ಹಂಗೆ ನೋಡ್ತೀನಿ, ಈ ಹುಡುಗರು ಒಬ್ರು ತಾವ್ ಮಾತಾಡಲ್ಲ, ಒಬ್ರು ತೋ ಕತಿಯಾಡಲ್ಲ, ಅವ್ರಾಯ್ತು ಅವ್ರ ಪ್ರಪಂಚ ಆಯ್ತು. ಮೂ ಕಪ್ಪುಗಳು ಮೌನ್ ಗೌರಿಯರು, ಮುಂದೆ ಮುಂದೆ ಇನ್ನು ಏನೇನ್ ನೋಡ್ಬೇಕೋ ನಾವು. ಆ ಮೊಬೈಲ್ ಫೋನು ಕೈಯಲ್ಲಿದ್ರೆ ಊಟ ತಿಂಡಿ ನೀರು ನಿದ್ದೆ ಒಂದು ಬೇಡ. ಭೂಕಂಪ ಆದ್ರೂ ಗೊತ್ತಾಗಲ್ಲ, ಪ್ರವಾಹ ಬಂದ್ರೂ ಗೊತ್ತಿಲ್ಲ, ಹಿಂಗಾದ್ರೆ ಒಕ್ತಾನೆ ಹೆಂಗಾಗುತ್ತೆ ಅಂತ. ಮೂರತ್ತು ಆ ಮೊಬೈಲ್ ನೋಡಿ ನೋಡಿ ಈ ವಯಸ್ಸಿಗೆ ಸರಿಯಾಗಿ ಕಣ್ ಕಾಣಕ್ಕಿಲ್ಲ ಅಂತೀನಿ ನಾನು. ಈ ವಯಸ್ಸಿನಲ್ಲೂ ಕನ್ನಡಕ ಇಲ್ದಂಗೆ ಇಡೀ ಪೇಪರ್ ಓದ್ತೀನಿ ಹೇಳಿ. ನನ್ನ ಮಗನ ಹತ್ರ ಕನ್ನಡಕ ಇಲ್ದೆ ಒಂದೇ ಒಂದು ಅಕ್ಷರ ಓದಿಸಿ ನೋಡೋಣ. ಹಂಗಂತ ಫೋನ್ ಏನ್ ಕೆಟ್ಟದೆ, ಈಗಿನ ಕಾಲಕ್ಕೆ ಅನಿವಾರ್ಯ ಆಗೈತೆ. ಓದಾಕೆ ಬರೆಯಾಕೆ ಫೋಟೋ ತೆಗಿಯಾಕೆ ಮಾತಾಡಕ್ಕೆ ಎಲ್ಲದಕ್ಕೂ ಬೇಕಪ್ಪ. ಅದರಲ್ಲಿ ಒಳ್ಳೇದೂ ಇದೆ ಕೆಟ್ಟದೂ ಇದೆ. ಬೆಂಕಿ ಪಟ್ಟಣ ಇದ್ದಂಗೆ ದೀಪನಾರ ಬೆಳಗ್ಬೋದು, ಬೆಂಕಿನಾರ ಹಚ್ಬೋದು, ಎಲ್ಲ ನಮ್ ಕೈಲೇ ಐತೆ. ಹುಡುಗರು ಜೋಬಿಂದ ಅದೆಂತದ ಪಟ್ಟಣ ತೆಗಿತಾರಪ್ಪ, ಅದನ್ನ ಒಡ್ಕೊಳ್ಳೋದು ಕೈಗೆ ಸುರ್ಕೊಳ್ಳೋದು ತಿಕ್ಕದು ತಿಕ್ಕದು, ಆಮೇಲೆ ಪಟ್ ಅಂತ ಶಬ್ದ ಬರಂಗ್ ಒಡ್ಕೊಂಡು ಕಲ್ ಸಕ್ಕರೆ ಬಾಯಿಗೆಸ್ಕೊಂಡಂಗೆಸ್ಕಂತವೆ ಅಂತೀನಿ. ಅಗಿಯದೇನು ಅವ್ರ ಜಗಿಯದೇನು ಉಗುಳದೇನು. ದನ ಮೇಲ್ಕಾಕ್ದಂಗೆ ಹಗ್ಲು ರಾತ್ರಿ ತಿಂದಿದ್ದೇ ತಿಂದಿದ್ದು, ಊಟಕ್ಕಿಂತ ಅದ್ರ ಮೇಲೆ ಪ್ರೀತಿ ಜಾಸ್ತಿ ಅವಕ್ಕೆ. ಸ್ಕೂಲ್ ಕಟ್ಟೆ ಮೇಲೆ ಆಸ್ಪತ್ರೆ ಗೋಡೆ ಮೇಲೆ ಉಗಿದು ಉಗಿದು ಚಿತ್ತಾರನೆ ಬಿಡಿಸಿದವೆ. ಬಸ್ನಲ್ಲೂ ಕಿಟಕಿಯಿಂದ ಉಗಿತವೆ, ಹಿಂದೆ ಮುಂದೆ ನೋಡಲ್ಲ, ಕೆಟ್ಟ ವಾಸನೆ ಬೇರೆ. ಅದನ್ನ ತಿಂದು ತಿಂದು ನಾಲ್ಗೆ ರುಚಿನೂ ಸತ್ತೋಗುತ್ತೆ. ಬರ್ಬಾರ್ದ ಕಾಯಿಲೆ ಬಂದು ಅದನ್ನ ತಿನ್ನೋನು ಸಾಯ್ತಾನೆ ಅಂತ ಅದ್ ಯಾರೋ ಮಾತಾಡ್ಕೊಳ್ತಿದ್ರಪ್ಪ. ಅದನ್ನ ತಿನ್ನೋ ಮಕ್ಕಳ ಮಕದ ಮೇಲೆ ಇಷ್ಟು ಕಳೆ ಇಲ್ಲ ಕಾಂತಿ ಇಲ್ಲ, ನೋಡಿದ್ರೆ ಹೊಟ್ಟೆ ಉರಿದೋಗುತ್ತೆ. ಮಗ ಎಲ್ಲ ಬಿಟ್ಟು ಬಂಗಿ ನೆಟ್ಟ ಅನ್ನೋ ತರ ಆಯ್ತು. ಹಿಂಗ ಆದ್ರೆ ಹಳ್ಳಿ ರೈತರ ಮಕ್ಕಳು ಉದ್ಧಾರ ಆಗೋದೆಂಗೆ ಅಂತ. ಬೀಡಿ ಸಿಗರೇಟು ಗುಟ್ಕಾ ಹೊಗೆಸೊಪ್ಪು ಬ್ರಾಂದಿ ವಿಸ್ಕಿ ಬೀರು ಅಂತ ಕಲ್ತ್ರೆ ನಾವು ಹಳ್ಳಿ ಜನ ತಲೆ ಎತ್ಕೊಂಡು ತಿರ್ಗಕ್ಕಾಗತ್ತ? ಭೂಮಿ ತಾಯಿ ಮಕ್ಕಳು ನಮ್ಮದೇ ಆದ ರೀತಿ ರಿವಾಜು ಘನತೆ ಗೌರವ ಅಂತ ಬಾಳ್ಕೊಂಡು ಬಂದವ್ರು ನಾವು, ನಮಗೆ ಏನ್ ಕಮ್ಮಿ ಆಗಿರೋದು ಉಣ್ತೀನಿ? ಶುದ್ಧವಾದ ಗಾಳಿ ನೀರು ಅನ್ನ ಆಹಾರ ಅಂತ ಪ್ರಕೃತಿ ಎಲ್ಲಾ ಕೊಟ್ಟೈತೆ. ಈ ಮಣ್ಣಿನ ಜೊತೆ ವಾಸ ಮಾಡೋದೇ ನಮ್ ಪುಣ್ಯ. ಅಂಥದ್ರಲ್ಲಿ ದೇವ್ರೊಂದ್ ರೂಪ ಕೊಟ್ರೆ ತಾವೇ ಒಂದ್ ರೂಪ ಮಾಡ್ಕೊಂಡು ಕುಂತವೆ. ಎಲ್ರೂ ಪೋಲಿ ಬಿದ್ದು ಹೋಗಿದ್ದಾರೆ ಅನ್ನಕ್ಕಾಗಲ್ಲ, ಬಿತ್ತ ಬಿದ್ದಲ್ಲಿ ನಾಲ್ಕು ಕಾಳು ದುರ್ಬೀಜ ಇದ್ದೇ ಇರುತ್ತೆ. ಅಂಥದ್ರಲ್ಲಿ ವಯಸ್ಸಿಗೆ ಬಂದ ಮಕ್ಕಳು ತಪ್ಪು ಮಾಡ್ತಾರೆ. ಯಾಕೆ ಊರಲ್ಲಿ ಎಷ್ಟೋ ಯುವಕ ಯುವತಿಯರು ಒತ್ತಾರೆ ಎದ್ದು ಮನೆ ಜಮೀನಿನ ಕೆಲಸನು ಮಾಡಿ ಪಟ್ಟಣದಲ್ಲಿ ಹೋಗಿ ಕೆಲಸ ಮಾಡ್ತಾ ಇಲ್ವಾ? ಸಾಯಂಕಾಲ ವಾಪಸ್ ಬಂದು ಸುಮ್ನೆ ಇರ್ತಾರ? ಮತ್ತೆ ತೋಟ ಹೊಲದಲ್ಲಿ ಮೈ ಮುರಿದು ದುಡಿತಾರೆ. ಹಾಲ್ ಕರ್ದ್ ಡೈರಿಗೆ ಹಾಕೋದು, ಮೇವು ಮುಸ್ರೆ ನೋಡೋದು, ಸೋತೆ ಅನ್ನಲ್ಲ ಬಳಲ್ದೆ ಅನ್ನಲ್ಲ. ಎಲ್ಲೋ ಒಂದಷ್ಟು ಮಂದಿ ಊರಿಗೆ ಒಂದಾರಿ ಅಂದ್ರೆ ಪೋರ್ನಿಗೆ ಒಂದಾರಿ ಅನ್ನಂಗ್ ಬದುಕ್ ಹಾಳ್ ಮಾಡ್ಕೊಳ್ಳವೂ ಇದಾವೆ. ಏನ್ ಮಾಡೋದು ಅದಕ್ಕೆ? ಹಂಗಂತ ನೋಡ್ಕೊಂಡು ಸುಮ್ನೆ ಇರಕ್ಕಾಗತ್ತೆ? ನಾವು ರೈತರ ತಲೆಮಾರು ಈ ತರ ಸೋತು ಸ್ವರಿಗೆ ಹೋಗ್ತಾ ಇದ್ರೆ ಹಿರಿಕಿರಿ ಅನ್ನಿಸ್ಕೊಂಡವ್ರು ಜವಾಬ್ದಾರಿ ಮರೆತು ಮಲಗಕ್ಕಾಗತ್ತಾ? ಏನಾರು ಒಂದ್ ದಾರಿ ಹುಡುಕ್ಬೇಕಪ್ಪ. ಊಟ ಆತ ಅಂದ್ರೆ ಆಗಿಲ್ಲ, ಏನೀಗ ಊಟ ಕೊಡಿಸ್ತೀಯೇನು? ನಿನಗೇನು ಅನ್ನೋ ಕಾಲ ಇದು, ಯಾರಿಗ್ಯಾರು ಹೇಳುವಂತ ಸಮಯ ಇಲ್ಲಪ್ಪ. ಮೊದಲಿನ ತರ ಹಳ್ಳಿ ಸುಸೂತ್ರವಾಗಿಲ್ಲ. ನಮ್ ಕಾಲದಲ್ಲಿ ಹಿರಿಯರು ಅಂದ್ರೆ ಭಯ ಭಕ್ತಿ ಇತ್ತು. ಅಂಗೈ ತೋರಿಸಿ ಅವಲಕ್ಷಣ ಅಂತ ಯಾಕೆ ಅನಿಸ್ಕೋಬೇಕು ಅಂತೀನಿ. ಹಂಗೇನಿಲ್ಲ ಬಿಡು ಜಯಕ್ಕ, ನಾವ್ ಕಾಣದ ಹುಡುಗ್ರ ಇವ್ರು ಅದೆಂಗೆ ಏನಾರ ಅಂತಾರೆ. ಹಂಗು ಅಂದ್ರೆ ಅಂದ್ಲಿ ಬಿಡು, ಬೇರೇನ ಅಲ್ವಲ್ಲ. ಮತ್ತೆ ಮತ್ತೆ ಮಕ್ಕಳನ್ನ ಅಂತ ಕುತ್ಕೊಳ್ಳೋದ್ರಲ್ಲಿ ಅರ್ಥವಿಲ್ಲ. ಸಮಸ್ಯೆ ಗಂಭೀರವಾಗಿದೆ. ಮುಳ್ಳು ಮೇಲಿನ ಬಟ್ಟೆ ತೆಗ್ದಂಗೆ ತುಂಬಾ ಎಚ್ಚರದಿಂದ ಹೆಜ್ಜೆ ಇಡ್ಬೇಕು. ಬೆಕ್ಕಿಗೆ ಗಂಟೆ ಕಟ್ಟೋರ್ ಯಾರು ಅಂತ ಕುತ್ಕೊಳ್ಳೋ ಸಮಯ ಅಲ್ಲ ಇದು. ಇದು ಒಂದು ದಿವಸದಲ್ಲಿ ಒಂದು ತಿಂಗಳಲ್ಲಿ ಒಬ್ರಿಂದ ಇಬ್ರಿಂದ ಆಗೋ ಕೆಲಸ ಅಂತೂ ಅಲ್ಲ. ಬದಲಾವಣೆ ತರೋದು ಅಷ್ಟು ಸುಲಭವಾಗಿ ನಡೆಯಲ್ಲ. ಹೌದು, ಬ್ಯಾಸಾಯ ಬೆಳ್ಳಾರ ಮಾಡ್ಬೇಕಾದ್ರೆ, ಬಿತ್ತುವಾಗ, ಕೊಯ್ಲು ಮಾಡ್ಬೇಕಾದ್ರೆ, ದನಿಗುಲ್ ತರುವಾಗ, ನೀರ್ ಕುಡಿಸುವಾಗ, ಹಿಂಗೆ ಅವಕಾಶ ಸಿಕ್ಕಾಗಲೆಲ್ಲ ಇದ್ರ ಬಗ್ಗೆ ಸೂಕ್ಷ್ಮವಾಗಿ ತಿಳಿಸಿ ಹೇಳೋ ಪ್ರಯತ್ನ ಮಾಡ್ಬೇಕು. ನಮ್ಮೂರ್ ಡಾಕ್ಟರ್ ಕರೆಸಿ ನಾಕ್ ಬುದ್ಧಿ ಮಾತು ಹೇಳ್ಸಿದ್ರೆ ಹೆಂಗೆ ಅಂತ. ಯಾಕಾಗ್ಬಾರ್ದು? ಜೊತೆಗೆ ಸ್ಕೂಲ್ ಮೇಸ್ಟ್ರು, ಪಿಡಿಒ, ರೆವೆನ್ಯೂ ಇನ್ಸ್ಪೆಕ್ಟರು, ಕೃಷಿ ಅಧಿಕಾರಿ, ಆರೋಗ್ಯ ಕಾರ್ಯಕರ್ತೆ, ಅಂಗನವಾಡಿ ಕಾರ್ಯಕರ್ತೆ, ಆಶಾ ಕಾರ್ಯಕರ್ತೆ, ಹೀಗೆ ಎಲ್ಲರ ಹತ್ರ ಮೊದಲು ನಾವು ಮಾತಾಡಿ ಚರ್ಚೆ ಮಾಡಬೇಕು. ಅವರ ಸಲಹೆ ಪಡೆದು ಒಂದು ಒಳ್ಳೆ ಸಮಯ ನೋಡಿ ಊರ್ನೆಲ್ಲ ಸೇರಿಸಬೇಕು. ಅಲ್ಲಿ ದೇಹಕ್ಕೆ ಮನಸ್ಸಿಗೆ ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ಅಂತ ಮನಸ್ಸು ಮುಟ್ಟೋ ಹಂಗೆ ತಿಳುವಳಿಕೆ ಮೂಡಿಸಬೇಕು. ಆರೋಗ್ಯವಾಗಿರೋಕೆ ಏನು ಮಾಡಬೇಕು ಏನು ಮಾಡಬಾರದು ಅಂತ ಹೇಳಿಸ್ಬೇಕು. ಮೊನ್ನೆ ದಿನ ಅದ್ ಯಾರೋ ಮೊಬೈಲ್ ಫೋನಲ್ಲಿ ಆಕಾಶವಾಣಿ ಚಿತ್ರದುರ್ಗ ರೇಡಿಯೋ ಸ್ಟೇಷನ್ ಕೇಳ್ತಾ ಇದ್ರಪ್ಪ. ಅಲ್ಲೂ ಆರೋಗ್ಯಕರ ಅಭ್ಯಾಸಗಳು ಅನ್ನೋ ಚರ್ಚೆ ಎಷ್ಟು ಸೊಗಸಾಗಿತ್ತು ಅಂತೀಯ. ಅಲ್ಲ, ನಮ್ ಮೊಬೈಲ್ ಫೋನ್ನಲ್ಲೂ ಕೂಡ ಚಿತ್ರದುರ್ಗ ಆಕಾಶವಾಣಿ ಕಾರ್ಯಕ್ರಮವನ್ನ ಕೇಳ್ಬೋದನವ? ಹಂಗಾದ್ರೆ ಅದ್ ಹೆಂಗೆ ಅಂತ ನಮಗೂ ತೋರಿಸ್ಕೊಡವ. ಇಂತ ಒಳ್ಳೆ ಕಾರ್ಯಕ್ರಮ ನೋಡಿದ್ರೆ ಯಾರ್ ಬೇಡ ಅಂತಾರೆ. ನಾವು ಇಂತ ಮಾಹಿತಿ ಕೇಳ್ಬೇಕು, ಮೊದ್ಲು ಮಕ್ಳಿಗೂ ಇಂಥದನ್ನ ಕೇಳ್ರಿ ಅಂತ ಹೇಳ್ಬೇಕು. ರೈತಾಪಿ ಮಕ್ಕಳು ಈ ದೇಶದ ಆಸ್ತಿ ಅಲ್ವೇ, ಅವ್ರು ಚೆನ್ನಾಗಿದ್ರೆ ಇಡೀ ದೇಶನೇ ಚೆನ್ನಾಗಿದ್ದಂಗಲ್ವಾ. ಎಲ್ರೂ ಒಳ್ಳೆ ಮಕ್ಕಳೇ, ಹೇಳೋ ರೀತಿ ಹೇಳಿದ್ರೆ ಅವರೇ ಕೇಳ್ತಾರೆ. ಬಲ್ಗಡೆ ಎತ್ತಿ ಗೊಡಿದ್ರೆ ಎಡ್ಗಡೆ ಎತ್ಗೆ ಎಚ್ಚರ ಆಗಲ್ವಾ, ಹಂಗೆ ಇದುವೆ. ತಪ್ಪೇನೈತೆ, ನಮ್ ಕೆಲ್ಸ ನಾವ್ ಮಾಡೋಣ, ಫಲ ಫಲ ಆಮೇಲೆ ನೋಡೋಣ. ಒಬ್ರಿಬ್ರಾದ್ರೂ ಬದ್ಲಾದ್ರೂ ನಮ್ ಹಳ್ಳಿಗೆ ತಾನೇ ಒಳ್ಳೇದು. ಹಳ್ಳಿಗಳು ದೇಶದ ಸಂಪತ್ತು, ಹಳ್ಳಿ ಮಕ್ಕಳು ಹಳ್ಳಿಗೆ ಒಂದ್ ಸಂಪತ್ತು. ನಮ್ಮಿಂದ ಅವರು ಕಲಿಯೋದು, ಅವರಿಂದ ನಾವ್ ಕಲಿಯೋದು ಇದ್ದಿದ್ದೆ ಅಲ್ವಾ, ಏನಂತೀರಿ? ಇದುವರೆಗೂ ನಮ್ಮ ಆರೋಗ್ಯ ನಮ್ಮ ಹೊಣೆ ಕುರಿತು ಮಾತುಕತೆ ಕೇಳಿದಿರಿ. ರಚನೆ ಹೆಚ್ ಮಲ್ಲಿಕಾರ್ಜುನ್, ಆರಾಧ್ಯ ಸೋಮೇನಹಳ್ಳಿ. ಭಾಗವಹಿಸಿದವರು ಶ್ರೀಮತಿ ಎಂ ಶೋಭಾ, ಶ್ರೀಮತಿ ಪಿಎಂ ಸುಮಾ, ಕುಮಾರಿ ಐಶ್ವರ್ಯ ಭಾರತಿ ಹಾಗೂ ಹೆಚ್ ಮಲ್ಲಿಕಾರ್ಜುನ್ ಆರಾಧ್ಯ. ಇದುವರೆಗೂ ಕೃಷಿ ಬೆಳಕು ಸರಣಿ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಿ ಬಿಸಿದ್ದಣ್ಣ, ನೆರವು ಯುಎಂ ಮರುಳಸಿದ್ದಪ್ಪ. ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಮೂಡಿಬಂತು. ಅವ್ವಾ, ಪಾಪು ಬೆನ್ನಾಕೆ ಸಣ್ಣ ಸಣ್ಣ ಕೆಂಪ್ ಕೂಡ್ಲೆ ಬಂದೈತೆ. ಮಗಿಗ ಅಮ್ಮ ಬಂದಿದೆ ಕಣವ, ಮಾರಿಗುಡಿಗೆ ಹೋಗಿ ಪೂಜೆ ಮಾಡ್ಸವ್ ನಡಿ. ಎಲ್ಲಿಗೊಂಟಿದೀರಾ ಅಮ್ಮ ಮಗಳು? ಮಗುಗೆ ಅಮ್ಮ ಬಂದಿದೆ ಆಸಕ, ಮಾರಿಗುಡಿಗೆ ಹೋಗಿ ಮೊಸರಾಕ್ ಬರ್ತೀವಿ. ನೀವು ಮೊದ್ಲು ಹೋಗ್ಬೇಕಾಗಿರೋದು ಆಸ್ಪತ್ರೆಗೆ. ನಿನ್ ಮಗುಗೆ ದಡರ ರುಬೆಲ್ಲ ಲಸಿಕೆ ಹಾಕ್ಸಿದ್ಯೇನವ? ಅಲ್ಲಿಗೆ ಹೋಗಿದ್ವಾ ಜಾತ್ರೆಗೆ? ಮರ್ತ ಹೋಯ್ತ್ ನೋಡು. ಮಕ್ಕಳಿಗೆ 9 ತಿಂಗಳು ಮತ್ತೆ 1.5 ವರ್ಷಕ್ಕೆ ತಪ್ಪದೆ ದಡರ ರುಬೆಲ್ಲ ಲಸಿಕೆ ಹಾಕಿಸ್ಬೇಕು ಕಣವ. ಇಲ್ದಿದ್ರೆ ನೆಗಡಿ ಜ್ವರ ಬಂದು ಮೈ ಮೇಲೆಲ್ಲ ಕೆಂಪ್ ದದ್ದಾಗೋಯ್ತದೆ. ಈಗ್ಲೂ ತಡವಾಗಿಲ್ಲ ಕಣವ, ಮೊದ್ಲು ಆಸ್ಪತ್ರೆಗೆ ಹೋಗಿ. ಜ್ವರ ಸಂಪೂರ್ಣ ಕಡಿಮೆ ಆದ್ಮ್ಯಾಕೆ ತಪ್ಪದೆ ದಡಾರ ರುಬೆಲ್ಲ ಲಸಿಕೆ ಹಾಕ್ಸಿ. ನಿರ್ಲಕ್ಷ್ಯ ಮಾಡಿದ್ರೆ ನ್ಯೂಮೋನಿಯಾ ಆಗೋಯ್ತದೆ ಜೋಪಾನ. ನನ್ ಮಾತ್ ನೆನ್ಪಿಟ್ಕೊಳವ. ದಡಾರ ರುಬೆಲ್ಲ ಸಾಂಕ್ರಾಮಿಕ ರೋಗವಾಗಿದ್ದು ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವ ದಡಾರ ರುಬೆಲ್ಲ ಲಸಿಕೆ ಹಾಕಿಸಿದ ಮಕ್ಕಳಲ್ಲಿ ಗಾಳಿ ಮೂಲಕ ಬಹುಬೇಗ ಹರಡುತ್ತದೆ, ಕಾಯಿಲೆಯ ತೀವ್ರತೆ ಹೆಚ್ಚಾಗಿರುತ್ತದೆ. ನಿರ್ಲಕ್ಷ್ಯ ಮಾಡದಿರಿ, ನಿಮ್ಮ ಮಕ್ಕಳಿಗೆ ಇಂದೇ ದಡಾರ ರುಬೆಲ್ಲ ಲಸಿಕೆ ಹಾಕಿಸಿ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಸರ್ಕಾರಿ ಆಸ್ಪತ್ರೆ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇದೀಗ ಟೊಮೆಟೊ ಬೆಳೆಯಲ್ಲಿ ಶಾರೀರಿಕ ನ್ಯೂನತೆಗಳು ಕುರಿತು ಹಿರಿಯೂರು ಬಬ್ಬೂರು ಫಾರಂನ ತೋಟಗಾರಿಕೆ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಅಕ್ಷತಾ ಪಾಟೀಲ್ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಯುಎಂ ಮರುಳಸಿದ್ದೇಶ್. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ನಾವಿವತ್ತು ಟೊಮೆಟೊ ಬೆಳೆಯಲ್ಲಿ ಶಾರೀರಿಕ ನ್ಯೂನತೆಗಳು ಹಾಗೂ ಅದರ ಒಂದು ನಿರ್ವಹಣಾ ಕ್ರಮಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹೆಚ್ಚಿನ ಮಾಹಿತಿಯನ್ನ ನೀಡಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಿರಿಯೂರಿನ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸುವಂತಹ ಡಾಕ್ಟರ್ ಅಕ್ಷತಾ ಪಾಟೀಲ್ ಅವರು ನಮ್ಮೊಂದಿಗೆ ಇದ್ದಾರೆ. ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಈಗ ಟೊಮೆಟೊದಲ್ಲಿ ಶಾರೀರಿಕ ನ್ಯೂನತೆಗಳು ಅಂತ ಹೇಳಿದ್ರ ನೀವು, ಶಾರೀರಿಕ ನ್ಯೂನತೆಗಳು ಅಂದ್ರೆ ಏನು? ಸರ್, ಶಾರೀರಿಕ ನ್ಯೂನತೆಗಳಂತಂದ್ರೆ ಅಬ್ನಾರ್ಮಲ್ ಗ್ರೋತ್ ಅಂತ ಹೇಳ್ತಾರೆ. ಹೌದಾ? ಸೊ ಅದು ಅಬ್ನಾರ್ಮಲ್ ಗ್ರೋತ್ ಅಂತ ಅಂದ್ರೆ ಹಣ್ಣು ಸಣ್ಣದಾಗೋದು ಅಥವಾ ಅದರದ್ದು ಬಣ್ಣ ಚೇಂಜ್ ಆಗೋದು, ಅಥರ ಒಳಗಡೆ ಅದ್ರ ಶಾರೀರಿಕವಾಗಿ ಏನು ಕುಗ್ಗಕ್ಕಂತ ಹೋಗುತ್ತೆ, ಗಿಡ ಏನ್ ಚೆನ್ನಾಗಿ ಬೆಳೆದು ಆಮೇಲೆ ಅದ ಅದಕ್ಕೆ ಯಾವ್ದೇ ನ್ಯೂಟ್ರಿಯೆಂಟು ಅದು ಏನೇ ಡೆಫಿಸಿಯನ್ಸಿ ಅವೆಲ್ಲ ಇದ್ರೆ ಅವಾಗೂ ಅದ್ರದ್ದೇನು ಶಾರೀರಿಕ ಕುಗ್ಗುತ್ತಲ್ಲ. ಸೊ ಅಂತ ಗುಣಲಕ್ಷಣಗಳನ್ನ ಹೊರಗಡೆಯಿಂದ ನಾವು ನೋಡ್ತೀವಿ. ಹಣ್ಣು ಸಣ್ಣದಾಗ್ತದ ಅಥವಾ ಬೆಳೆಯೋದೇ ಇಲ್ಲ, ಅದು ಬೆಳೆದ್ರು ಕೂಡ ಒಳಗಡೆ ಚೆನ್ನಾಗಿ ಮೆಚುರಿಟಿ ಆಗಿರೋದಿಲ್ಲ. ಸೊ ಅಂಥವೆಲ್ಲ ನಾವೇನಂತೀವಿ, ಅಬ್ನಾರ್ಮಲ್ ಗ್ರೋತ್, ಅದು ಶಾರೀರಿಕ ನ್ಯೂನತೆಗಳು ಅಂತ ಹೇಳ್ತೀವಿ. ಸೊ ಅಂತ ಹಣ್ಣುಗಳನ್ನ ನಾವು ಮಾರ್ಕೆಟ್ಗೆ ಕೊಡುವುದರಿಂದ ಏನಾಗುತ್ತೆ, ಮಾರ್ಕೆಟ್ ಬೆಲೆ ಕಡಿಮೆ ಆಗ್ತದ, ಹಂಗಾಗಿ ರೈತರಿಗೆ ಅದರದ್ದು ಏನು ಫಲ ಕಡಿಮೆ ಆಗ್ತದ, ಎಕನಾಮಿಕ್ ಅವ್ರಿಗೆ ದುಡ್ಡು ಕಡಿಮೆ ಆಗ್ತಾ ಹೋಗುತ್ತ. ಟೊಮೆಟೋದಲ್ಲಿ ಶಾರೀರಿಕ ನ್ಯೂನತೆ ಅಂತ ಹೇಳಿದ್ರ ಅಂದ್ರೆ ಸಾಕಷ್ಟು ಒಂದು ಬೆಳೆಯಲ್ಲಿ ಟೊಮೆಟೊ ಹಣ್ಣಿನ ಗಾತ್ರ ಚಿಕ್ಕದಾಗುತ್ತೆ ಅಂದ್ರೆ ಈ ರೀತಿ ಶಾರೀರಿಕ ನ್ಯೂನತೆ ಈ ಒಂದು ಟೊಮೆಟೊ ಬೆಳೆಯಲ್ಲಿ ಬರಕ್ ಕಾರಣ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಈ ಒಂದು ಪೋಷಕಾಂಶ ಲಘು ಪೋಷಕಾಂಶಗಳ ಕೊರತೆ ಅಂತ ಹೇಳ್ಬೋದ ಮೇಡಮ್? ಹೌದು, ಲಘು ಪೋಷಕಾಂಶಗಳ ಕೊರತೆ ಅಂತ ಹೇಳ್ಬೋದು, ಮತ್ತು ಹವಾಮಾನಗಳದ ಕೊರತೆಯಿಂದ ಅಂತಲೂ ಹೇಳ್ಬೋದು. ಹವಾಮಾನಗಳ ಕೊರತೆ ಅಂತಂದ್ರೆ ಈಗ ಹೆಚ್ಚಿಗೆ ಮಳೆ ಬಂದ್ರು ಕೂಡ ಅದು ಫಾರ್ಮೇಷನ್ ಆಗ್ತವ, ಅಥವಾ ಮಳೆ ಬಂದಿಲ್ಲ ಅಂದ್ರೂ ಕೂಡ ಅದು ಫಾರ್ಮೇಷನ್ ಆಗ್ತದ. ಆಮೇಲೆ ಮಣ್ಣಿಂದು ಏನು ತೇವಾಂಶನ ನಾವು ಹಿಡಿದಿಟ್ಕೊಳ್ಬೇಕು. ಸೊ ಅದು ತೇವಾಂಶ ಇಲ್ಲ ಅಂತಂದ್ರೂ ಕೂಡ ಅಲ್ಲಿ ನ್ಯೂಟ್ರಿಯೆಂಟ್ಸ್ ಇದು ಡೆಫಿಸಿಯೆಂಟ್ ಆಗಿ ಕೂಡ ಅದು ಫಾರ್ಮೇಷನ್ ಆಗಕ್ಕೆ ಚಾನ್ಸಸ್ ಇರ್ತವ. ಆಮೇಲೆ ಜಾಸ್ತಿ ಬಿಸಿಲು, ಆಮೇಲೆ ಲೈಟ್ ಏನು ಬೆಳಕು ಬೀಳೋದ್ರಿಂದ, ಸೊ ಯಾವುದೇ ಒಂದು ಈಗ ಮನುಷ್ಯನಿಗೆ ಹೆಂಗ್ ನಾವು ಎಷ್ಟು ಬೇಕೋ ಅಷ್ಟೇನೆ ಇರ್ಬೇಕಪ್ಪ ಅಂತ ಹೆಂಗಂತಾರ, ಸೊ ಅದೇ ತರ ಗಿಡಗಳಿಗೆ ಕೂಡ ಎಲ್ಲಾದನ್ನು ಕೂಡ ಈಗ ನಾವು ಕ್ಲೈಮೇಟ್ ಆಗಿರ್ಬೋದು ಅಥವಾ ಏನು ನ್ಯೂಟ್ರಿಯೆಂಟ್ಸ್ ಆಗಿರ್ಬೋದು, ಸೊ ಅದು ಯಾವ್ದನ್ನ ಅದಕ್ಕೆ ಎಷ್ಟು ಬೇಕು ಅಷ್ಟನ್ನೇ ನಾವು ಕೊಟ್ರೆ ಮಾತ್ರ ಗಿಡಗಳು ಚೆನ್ನಾಗಿ ಬೆಳೆಯಕ್ ಸಾಧ್ಯ. ಈಗ ಪೋಷಕಾಂಶಗಳ ಕೊರತೆ ಆದಾಗೂ ಸಹ ಈ ಒಂದು ಟೊಮೆಟೊ ಬೆಳೆಯಲ್ಲಿ ಅಂದ್ರೆ ನ್ಯೂನತೆಗಳು ಕಂಡು ಬರ್ತವೆ, ಅಂದ್ರೆ ಹೆಚ್ಚಾದ್ರೂ ಸಹ ಕಂಡು ಬರ್ತವೆ ಅಂತ ಹೇಳ್ತೀರಿ? ಹಾ ಹೌದು, ಅದು ಹೆಚ್ಚಾದ್ರೂ ಕೂಡ ಕಂಡು ಬರ್ತವ. ಸೊ ಅಂತವು ಯಾವ್ಯಾವ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಬ್ಲಾಸಮ್ ಎಂಡ್ರಾಟ್ ಅಂತ ಬರ್ತದ ಟೊಮೆಟೊದಲ್ಲ, ಅದು ಮೇಜರ್ ಅದ. ಬ್ಲಾಸಮ್ ಎಂಡ್ರಾಟ್ ಇದ್ದು ಕನ್ನಡದಲ್ಲಿ ನಾವೇನಂತ ಹೇಳ್ತೀವಿ ಅಂತಂದ್ರೆ, ಹೂ ಕೊನೆಯಲ್ಲಿ ಕೊಳೆತಿದ್ದಂತ ಅಂದ್ರೆ ಹೂ ಎಲ್ಲ ಬಿಟ್ಟು ಫುಲ್ ಎಲ್ಲ ಹಣ್ಣಾಗಿ ಏನು ಟೊಮೆಟೊ ಏನು ಅಟ್ಯಾಚ್ ಆಗಿರ್ತಲ್ಲ ಗಿಡಕ್ಕೆ, ಸೊ ಅಲ್ಲಿ ತುದಿಗೆ ಏನಾಗ್ಬಿಡ್ತದ ಕೊಳತಂಗ ಹಾಕ್ಬಿಡ್ತದ. ಆಮೇಲೆ ಕೊಳತಂಗಾಗಿ ಎಲ್ಲ ಏನು ಬ್ಲಾಕ್ ಕಲರ್ ಫಾರ್ಮೇಷನ್ ಆಗಿ ಸುಟ್ಟಂಗನೆ ಕಾಣಿಸ್ತದ. ಸೊ ಅದು ಒಂಥರ ರಾಟ್, ಅದಕ್ಕೆ ನಾವು ಬ್ಲಾಸಮ್ ಎಂಡ್ರಾಟ್ ಅಂತ ಹೇಳ್ತೀವಿ. ಸೊ ಆಮೇಲೆ ಈ ಬ್ಲಾಸಮ್ ಎಂಡ್ರಾಟ್ದು ಯಾಕೆ ಬರ್ತದಪ್ಪ ಅಂತಂದ್ರೆ, ಹವಾಮಾನದ ಬದಲಾವಣೆಯಿಂದ ಆಗ್ತದ. ಆಮೇಲೆ ಅದು ಹಣ್ಣಿಗೆ ಒಳಗಡೆ ಏನಾಗ್ಬಿಡ್ತದ, ಅದು ನೋಡಕ್ಕೆ ಚೆನ್ನಾಗಿ ಅನಿಸುತ್ತೆ ಒಂದ್ ಕಡೆಯಿಂದ, ಬಟ್ ಫುಲ್ ಅರ್ಧ ಟೊಮೆಟೊ ಏನಾಗ್ಬಿಡ್ತದ ಕೊಳತಂಗ ಆಗ್ಬಿಡ್ತೈತಿ. ಅದೇ ತರ ಏನು ಮಣ್ಣಿನಲ್ಲಿ ತೇವಾಂಶ ಇರ್ಲಿಲ್ಲ ಅಂದ್ರೂ ಕೂಡ ಆ ರೋಗ ಕಾಣಿಸ್ಕೊಳ್ತದ. ಒಂಥರ ಸೀಳಿರೋ ತರ ಹಣ್ಣು ಸೀಳಿದಂಗೆ ಏನೋ ಬ್ರೇಕಿಂಗ್ ಅಂತ ಹೇಳ್ತೀವಲ್ಲ, ಅದು ಏನು ಸಿಂಪ್ಟಮ್ಸ್ ಕಂಡ್ರೆ ಕೂಡ ಅದು ಬ್ಲಾಸಮ್ ಎಂಡ್ರಾಟ್ ಅಂತ ನಾವು ಹೇಳ್ತೀವಿ ಸರ್. ಈಗೆಲ್ಲ ನೀವ್ ಹೇಳಿದ್ರೆ ಹವಾಮಾನದ ಒಂದು ವೈಪರೀತ್ಯದಿಂದ ಸಾಕಷ್ಟು ಪೋಷಕಾಂಶಗಳು ಲಘು ಪೋಷಕಾಂಶಗಳ ಕೊರತೆಯಿಂದ ಈ ಒಂದು ಟೊಮೆಟೊ ಬೆಳೆಯಲ್ಲಿ ಸಾಕಷ್ಟು ನ್ಯೂನತೆಗಳು ಕಾಯಿ ಹಣ್ಣುಗಳಲ್ಲಿ ಕಂಡು ಬರ್ತವೆ ಅಂತ ಹೇಳಿದ್ರ, ಅಂದ್ರೆ ಎಲ್ಲೇ ಒಂದ್ ಕಡೆ ಈಗ ಈ ಒಂದು ಟೊಮೆಟೊ ಬೆಳೆಯಂತ ರೈತರು ಅಂದ್ರೆ ವರ್ಷದ ಎಲ್ಲಾ ಕಾಲದಲ್ಲೂ ಬೆಳೀತಾರೆ, ಅಂದ್ರೆ ಎಲ್ಲಾ ಕಾಲದಲ್ಲೂ ಈ ತರ ಸಮಸ್ಯೆಗಳು ಕಂಡು ಬರ್ತಾವ, ಏನು ಮಳೆಗಾಲದಲ್ಲಿ ಮಾತ್ರ ಈ ತರ ಟೊಮೆಟೊದಲ್ಲಿ ನ್ಯೂನತೆಗಳು ಕಂಡು ಬರ್ತಾವ? ಇದು ಹೆಂಗಂದ್ರೆ ಮಳೆಗಾಲದಲ್ಲಿ ಅಂತಂದ್ರೆ, ಮಳೆಗಾಲ ಚಾಲು ಆಗಕ್ಕಿಂತ ಮುಂಚೆ ಮೇ ಮತ್ತು ಜೂನ್ ಇವೆರಡು ತಿಂಗಳಲ್ಲಿ ಟೊಮೆಟೊದಲ್ಲಿ ರೋಗಗಳು ಜಾಸ್ತಿ ಕಾಣಿಸ್ತಾವ. ಲಘು ಪೋಷಕಾಂಶಗಳಂತ ಹೇಳಿದ್ವಿ, ಲಘು ಪೋಷಕಾಂಶಗಳು ಯಾವ ಕಡಿಮೆ ಇರೋದ್ರಿಂದ ಅವೆಲ್ಲ ಕಂಡು ಬರ್ತಾವ ಅಂದ್ರೆ, ಪೊಟ್ಯಾಸಿಯಂ ಆಗಿರ್ಬೋದು, ರಂಜಕ ಆಗಿರ್ಬೋದು, ಅಥವಾ ಏನು ಮ್ಯಾಗ್ನೇಶಿಯಂ ಅಂತ ಹೇಳ್ತೀವಿ, ಆಮೇಲೆ ನೈಟ್ರೋಜನ್, ಯೂರಿಯಾ ಅಂತ ಹೇಳ್ತೀವಿ. ಸೊ ಇಂಥವೆಲ್ಲ ನ್ಯೂಟ್ರಿಯೆಂಟ್ಸ್ ಕಡಿಮೆ ಆಗೋದ್ರಿಂದ ಏನಾಗುತ್ತ, ಆಟೋಮೆಟಿಕ್ ಅವು ರೋಗಗಳನ್ನ ಕಾಣಿಸ್ಕೊಳಕ್ ಸ್ಟಾರ್ಟ್ ಆಗ್ತಾವ. ಈಗ ಅಂತಹ ಒಂದು ರೋಗಗಳನ್ನ ಅಂತಂದ್ರೆ ಯಾವ ರೀತಿ ನಿಯಂತ್ರಣ ಮಾಡಬಹುದು ಅಂತ ಹೇಳ್ತೀರಿ ಸರ್? ಈಗ ನಾನು ಈಗ ಬ್ಲಾಸಮ್ ಎಂಡ್ರಾಟ್ ಅಂತ ಹೇಳಿದೆ, ಬ್ಲಾಸಮ್ ಎಂಡ್ರಾಟ್ ಅನ್ನ ಕಡಿಮೆ ಹೆಂಗ್ ಮಾಡ್ಬೇಕಪ್ಪ ಅಂದ್ರೆ, ಗ್ರೀನ್ ಹೌಸ್ ನಾಗ್ ಬೆಳಕೋಬೇಕು ಮೇನ್. ಈಗ ಓಪನ್ ಫೀಲ್ಡ್ ಕಂಡೀಷನ್ಸ್ ನಾಗ್ ಬೆಳೆಯೋದ್ರಿಂದ ಜಾಸ್ತಿ ಈಗ ಹವಾಮಾನ ಬದಲಾವಣೆ ಆಗ್ತಿರ್ತದ, ಬಟ್ ಗ್ರೀನ್ ಹೌಸ್ ಅಲ್ಲಿ ಅಥವಾ ಶೇಡ್ ಹೌಸ್ಗಳಲ್ಲಿ ಏನಾಗ್ಬಿಡ್ತದ, ಹವಾಮಾನ ಒಂದೇ ರೀತಿನೇ ಇರುತ್ತೆ, ನಮ್ಗೆ ಯಾವ್ದನ್ನು ಚೇಂಜಸ್ ಅನ್ಸಲ್ಲ. ಸೊ ಅದನ್ನು ಯೂಸ್ ಮಾಡೋದ್ರಿಂದ ನಮ್ಗೆ ಏನಾಗುತ್ತೆ, ಈ ತರ ರೋಗಗಳನ್ನ ನಾವು ಕಡಿಮೆ ಮಾಡ್ಕೋಬಹುದು. ಒಂದು ಇನ್ನೊಂದ್ ಏನಂತಂದ್ರೆ ಮಲ್ಚಿಂಗ್ ಅಂತ ಹೇಳ್ತೀವಿ, ಮಲ್ಚಿಂಗ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಮಣ್ಣಿನ ತೇವಾಂಶನ ಹಿಡಿದಿಟ್ಕೊಳ್ತದ. ಸೊ ಆತರ ಅದ್ ಮಲ್ಚಿಂಗ್ ಮಾಡೋದ್ರಿಂದ ಯಾವುದೇ ಏನು ಮಣ್ಣಿಂದು ಎವಾಪರೇಷನ್ ಆಗಲ್ಲ, ಅದ್ರ ತೇವಾಂಶ ಆರಿ ಹೋಗಲ್ಲ, ಸೊ ತೇವಾಂಶ ಯಾವಾಗೂ ಹಂಗೆ ಇರ್ತದೆ. ಸೊ ಅದು ಒಂದು ನಮ್ಗೆ ಅಡ್ವಾಂಟೇಜ್. ಸೊ ಈ ರೀತಿ ನಾವು ಮಾಡೋದ್ರಿಂದ ಏನಾಗುತ್ತ, ಅದು ಬ್ಲಾಸಮ್ ಎಂಡ್ರಾಟ್ ಅನ್ನೋದನ್ನ ನಾವು ಕಡಿಮೆ ಮಾಡ್ಕೋಬಹುದು. ಆಮೇಲೆ ಇನ್ನೊಂದ್ ಏನಂತಂದ್ರೆ ಕ್ಯಾಲ್ಸಿಯಂ, ಸುಣ್ಣ, ಸುಣ್ಣದ ಅಂಶ ಕಡಿಮೆ ಆಯ್ತು ಮಣ್ಣಲ್ಲಿ ಅಂತಂದ್ರೆ ಕೂಡ ಈ ರೋಗ ಬರಕ್ ಸ್ಟಾರ್ಟ್ ಆಗುತ್ತೆ. ಸೊ ಆ ರೋಗನ ನಾವು ಕಂಟ್ರೋಲ್ ಮಾಡ್ಬೇಕಪ್ಪ ಅಂತಂದ್ರೆ, CaCl2 ಸುಣ್ಣನ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಅದನ್ನ ಸ್ಪ್ರೇ ಮಾಡ್ಬೇಕು. ಸೊ ಎಷ್ಟು ಪರ್ಸೆಂಟ್ ಮಾಡ್ಬೇಕು ಅಂತಂದ್ರೆ, 1 ಲೀಟರ್ಗೆ 0.5% ದಷ್ಟು ಹಾಕಿ ಅದನ್ನ ಮಿಕ್ಸ್ ಮಾಡಿಬಿಟ್ಟು ಏನು ಹೂವೆಲ್ಲ ಹಣ್ಣಿಗೆ ಕನ್ವರ್ಟ್ ಆಗಿ ಹಣ್ಣೆಲ್ಲ ಬೆಳೆಯುವಂತ ಸ್ಟೇಜ್ ಅಲ್ಲಿ ಏನಾಗ್ಬೇಕು, ಅವಾಗ ಈ CaCl2 ನ ಸ್ಪ್ರೇ ಮಾಡಬೇಕು. ಈ ತರ ಸ್ಪ್ರೇ ಮಾಡೋದ್ರಿಂದ ಏನಾಗುತ್ತೆ, ಅಂತಹ ರೋಗಗಳನ್ನ ನಾವು ದೂರ ಮಾಡ್ಕೋಬಹುದು. ಅಂದ್ರೆ ಈ ರೀತಿ ಟೊಮೆಟೋದಲ್ಲಿ ಶಾರೀರಿಕ ನ್ಯೂನತೆಗಳು ಕಂಡು ಬಂದಾಗ, ಅಂದ್ರೆ ಅಂತಹ ಹಣ್ಣುಗಳಿಗೆ ಅಂದ್ರೆ ಮಾರ್ಕೆಟ್ ನಲ್ಲಿ ಒಳ್ಳೆಯ ಒಂದು ಬೇಡಿಕೆ ಇರಲ್ಲ ಅಂತ ಹೇಳ್ತೀರಾ? ಹಾ ಸರ್, ಅಂತಹ ಹಣ್ಣುಗಳಿಗೆ ಮಾರ್ಕೆಟ್ ಅಲ್ಲಿ ಬೇಡಿಕೆ ಇರಲ್ಲ. ಸೊ ಇದೇ ತರ ಬೇರೆ ಬೇರೆ ನ್ಯೂನತೆಗಳಿದಾವೆ. ಯಾವಂದ್ರೆ ಪಫಿನೆಸ್ ಅಂತ ಹೇಳ್ತೀವಿ, ಆಮೇಲೆ ಬ್ಲಾಚ್ ರೈಪನಿಂಗ್ ಅಂತ ಹೇಳ್ತೀವಿ, ಕ್ಯಾಟ್ ಫೇಸ್ ಅಂತ ಹೇಳ್ತೀವಿ. ಸೊ ಇನ್ನೊಂದು ಏನಂತಂದ್ರೆ ಸನ್ ಸ್ಕಾಲ್ಡ್ ಅಂತ ಹೇಳ್ತೀವಿ. ಸನ್ ಸ್ಕಾಲ್ಡ್ ಅಂತ ಅನ್ನೋದಂತಂದ್ರೆ ತುಂಬಾ ಡೇಂಜರ್. ಈ ಸನ್ ಸ್ಕಾಲ್ಡ್ ಹೆಂಗ್ ಫಾರ್ಮೇಶನ್ ಆಗ್ತದ ಅಂತಂದ್ರೆ ವೈಟ್ ಪ್ಯಾಚಸ್ ತರ ಫಾರ್ಮೇಶನ್ ಆಗಿ, ಆ ವೈಟ್ ಏನ್ ಪ್ಯಾಚಸ್ ಫಾರ್ಮೇಶನ್ ಆಗಿರುತ್ತಲ್ಲ, ಸೊ ಅಲ್ಲಿ ಏನಾಗಿರ್ತದ ಅಂದ್ರೆ ಒಳಗಡೆ ತುಂಬಾ ಹಾರ್ಡ್ ಇರ್ತದ ಅದು. ಸೊ ಹೊರಗಡೆಯಿಂದ ಏನಂದ್ರೆ ನೀರ್ ತುಂಬಿದ್ರ ತರ ಕಾಣಿಸ್ತದ ಅದು. ಸೊ ಒಳಗಡೆಯಿಂದ ಹಾರ್ಡ್ ಇದ್ದು ಹೊರಗಡೆ ನೀರ್ ತುಂಬಿರೋ ತರ ಆದ್ರೆ ಅಂತದ್ದು ಕೂಡ ಯಾರು ನಮ್ಮ ಏನು ಕಸ್ಟಮರ್ಸ್ ತಗೊಳಂಗಿಲ್ಲ, ಮಾರ್ಕೆಟ್ ನಾಗ ಬಿಸಾಕ್ತಾರ. ಸೊ ಅದರಿಂದ ಕೂಡ ನಮ್ಮ ಇವ್ರಿಗೆ ಏನೋ ರೈತರ ಗ್ಲಾಸ್, ಆಮೇಲೆ ಅದರದ್ದು ತೂಕನು ಕಡಿಮೆ ಆಗ್ತಾ ಹೋಗುತ್ತೆ. ಇದು ಏನ್ ಸನ್ಸ್ಕರ್ಡ್ ಅಂತ ಹೇಳಿದ್ನಲ್ಲ, ಸೊ ಈ ಸನ್ಸ್ಕರ್ಡ್ ಯಾವಾಗ ಜಾಸ್ತಿ ಬರ್ತದ ಅಂತಂದ್ರೆ ಇದು ಕೂಡ ಮೇ ಮತ್ತು ಜೂನ್ ಅಲ್ಲಿ ಜಾಸ್ತಿ ಬರ್ತದ. ಯಾವಾಗ ಅಂದ್ರೆ ಅದು ಮೇಜರ್ ಹೈ ಟೆಂಪರೇಚರ್ ಇದ್ದಾಗ, ಆಮೇಲೆ ಲೈಟ್ ಇಂಟೆನ್ಸಿಟಿ ಜಾಸ್ತಿ ಇದ್ದಾಗ. ಸೊ ಅವಾಗ ಈ ರೋಗನ ಕಾಣಿಸ್ಕೊಳ್ತದ. ಸೊ ಈ ರೋಗನ ನಾವು ಹೆಂಗ್ ಕಡಿಮೆ ಮಾಡ್ಬೇಕಪ್ಪ ಅಂತಂದ್ರೆ ಕ್ಲೋಸ್ ಸ್ಪೇಸಿಂಗ್ ಕೊಡ್ಬೇಕು. ಈಗ ನಾವು ಹೊಲದಲ್ಲಿನೇ ನಾವು ಬೆಳೆದೆ ಅಂತಂದ್ರು ಕೂಡ ನಾವು ಜಾಸ್ತಿ ಸ್ಪೇಸಿಂಗ್ ಕೊಡಬಾರ್ದು, ಏನೋ ಅದ್ರದ್ದು ಅಂತರ ಜಾಸ್ತಿ ಇಡಬಾರ್ದು, ಅಂತರ ಕಡಿಮೆ ಇಡಬೇಕು. ಸೊ ಆ ರೀತಿ ಅಂತರ ಕಡಿಮೆ ಇಡೋದ್ರಿಂದ ಏನಾಗುತ್ತೆ, ಒಂದಕ್ಕೊಂದು ಗಿಡಗಳು ಹತ್ರ ಹತ್ರ ಇದ್ದುಬಿಟ್ಟು ಏನಾಗ್ತಾವ, ಬಿಸಿಲು ಬೀಳ್ತದಲ್ಲ, ಬಿಸಿಲು ಅಥವಾ ಲೈಟ್ ಬೀಳೋದನ್ನ ಇದು ಕಡಿಮೆ ಮಾಡ್ತದೆ. ಸೊ ಅವಾಗ ನಮಗೆ ಹಣ್ಣುಗಳಿಗೆ ಯಾವುದೇ ಜಾಸ್ತಿ ಬಿಸಿಲು ಬಡಿಯಂಗಿಲ್ಲ. ಸೊ ಇಲ್ಲಿ ನಮಗೆ ಹೆಂಗಂದ್ರೆ ನಾವು ಬಿಸಿಲು ಬಡಿಯೋದನ್ನ ನಾವು ಕಂಟ್ರೋಲ್ ಮಾಡ್ಕೊಂತ ಹೋದ್ರೆ ಅವಾಗ ಈ ರೋಗನ ನಾವು ಕಂಟ್ರೋಲ್ ಮಾಡಬಹುದು. ಅದೇ ರೀತಿ ಇನ್ನೂ ಒಂದು ರೋಗ ಯಾವ್ದಂತಂದ್ರೆ ಪಫಿನೆಸ್ ಅಂತ ಹೇಳ್ತೀವಿ. ಪಫಿನೆಸ್ ಅಂತಂದ್ರೆ ಹಣ್ಣು ಸೀಳುವಿಕೆ. ಸೊ ಹಣ್ಣೆಲ್ಲ ಫುಲ್ ರೆಡ್ ಆಗಿ ಮೇಲೆಲ್ಲ ಚೆನ್ನಾಗಿ ಇರುತ್ತೆ, ಬಟ್ ಒಳಗಡೆ ಏನಾಗುತ್ತೆ ಅಂದ್ರೆ ತುಂಬಾ ಸ್ಮೂತ್ ಇರುತ್ತೆ, ಫುಲ್ ಹಿಂಗ್ ಮುಟ್ಟಿದ್ರು ಕೂಡ ಬೀಜಗಳು ಇರಲ್ಲ, ಫುಲ್ ಜ್ಯೂಸ್ ತರ ಒಂಥರ ಎಲ್ಲ ಕೆಟ್ಟೋಗಿರೋ ತರ ಆಗಿರುತ್ತೆ. ಸೊ ಅದು ಪಫಿನೆಸ್ ಅಂತ ಹೇಳ್ತೀವಿ. ಇದು ಹೆಂಗ ಎಫೆಕ್ಟ್ ಆಗುತ್ತೆ ಅಂದ್ರೆ ಜಾಸ್ತಿ ಬಿಸಿಲು ಬೀಳೋದ್ರಿಂದ ಎಫೆಕ್ಟ್ ಆಗುತ್ತೆ. ಹೊರ ಬಿಸಿಲು ಆಯ್ತು, ಆಮೇಲೆ ಹಣ್ಣಿನ ಒಳಗಡೆ ಏನು ನ್ಯೂಟ್ರಿಯೆಂಟ್ಸ್ ಯಾವ್ದನ್ನು ಗಿಡಕ್ಕೆ ಸರಿಯಾಗಿ ಸಿಕ್ಕಿರಲ್ಲ. ಸೊ ಅದ್ರ ಅದು ಅವಾಗ ಈ ರೋಗ ಕಾಣಿಸ್ಕೊಳ್ತದ. ಸೊ ಆಮೇಲೆ ಏನಂದ್ರೆ ಈ ರೋಗ ಕಾಣೋದ್ರಿಂದ ಏನಾಗುತ್ತೆ ಅಂದ್ರೆ ಆ ಹಣ್ಣಿನ ತೂಕ ಏನಾಗ್ತದ, ಕಡಿಮೆ ಆಗ್ತದ. ಈ ತರ ಆಗೋದಕ್ಕೆ ಏನಂತಂದ್ರೆ ಅಂಡಾಣುಗಳು ಅಂತ ಹೇಳ್ತೀವಲ್ಲ, ಆ ಅಂಡಾಣುಗಳು ಏನಂದ್ರೆ ಪರಾಗಸ್ಪರ್ಶ ನೀಟಾಗಿ ಆಗಿರುವುದಿಲ್ಲ. ನಾವೀಗ ಪಾಲಿನೇಷನ್ ಅಂತ ಮಾಡ್ತೀವಿ, ಪಾಲಿನೇಷನ್ ಮಾಡ್ಬೇಕಾದಾಗ ಏನಾಗುತ್ತಂದ್ರೆ ಹೆಣ್ಣಿಂದು ಒಂದು ಹೂವಿಗೆ ಗಂಡಿನ ಹೂವಿನ ಒಂದು ಏನು ಪೌಡರ್ ತಂದು ನಾವು ಹಾಕ್ತೀವಿ. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ಅವೆರಡನ್ನು ಪಾಲಿನೇಷನ್ ಮಾಡಿದಾಗ ಗಂಡಿನ ಹೂವು ಏನಾಗ್ಬಿಡುತ್ತದೆ, ಅಂಡಾಣು ಸತ್ತೋಗಿರುತ್ತೆ. ಸೊ ಅವಾಗ ಗಂಡಿನದು ಹೂವಿನ ಅಂಡಾಣು ಸತ್ತೋದಾಗ ಏನಾಗುತ್ತೆ, ಈ ರೀತಿ ರೋಗನ ಬರಕ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಇನ್ನೊಂದೇನಂದ್ರೆ ಹೆಣ್ಣಿನ ಹೂವಿನಲ್ಲಿ ಏನಿರ್ತಲ್ಲ ಒಂದು ಓವಿಲ್ ಅಂತ ಹೇಳ್ತೀವಿ ನಾವು ಅದನ್ನ. ಸೊ ಅದು ಓವಿಲ್ ಏನಾಗುತ್ತೆ ಅಂತಂದ್ರೆ, ಸೊ ಅದು ಅಬಾರ್ಟ್ ಆದಾಗ ಕೂಡ ಇಂತಹ ರೋಗಗಳನ್ನ ಕಾಣಿಸ್ಕೊಳ್ತಾವ. ಸೊ ಅದು ಹೆಂಗ್ ನಾವು ಕಂಟ್ರೋಲ್ ಮಾಡ್ಬೇಕಪ್ಪ ಅಂತಂದ್ರೆ, ಫಸ್ಟ್ ಮೇಜರ್ ಏನಂತಂದ್ರೆ ನಾವು ಮಣ್ಣಿನ ತೇವಾಂಶನ ಹಿಡಿದಿಟ್ಕೊಳ್ಬೇಕು. ಒಂದು ಇನ್ನೊಂದು ಏನಪ್ಪ ಅಂತಂದ್ರೆ ಒಂದು ಕೆಮಿಕಲ್ ಬರ್ತದ. ಸೊ ಆ ಕೆಮಿಕಲ್ ಯಾವ್ದಂದ್ರೆ 4CPA ಅಂತ ಬರ್ತದ. ಸೊ ಅದು 4CPA ಎಷ್ಟಂದ್ರೆ 20 mg 1 ಲೀಟರ್ಗೆ. ಸೊ ಆ ರೀತಿನ ನಾವು ಯಾವಾಗಂದ್ರೆ ಹೂ ಬಿಡುವ ಸಮಯದಲ್ಲಿ ಇದನ್ನ ನಾವು ಸ್ಪ್ರೇ ಮಾಡ್ಬೇಕು. ಯಾಕೆ ಇದನ್ನ ಸ್ಪ್ರೇ ಮಾಡ್ಬೇಕಂತಂದ್ರೆ ಗಂಡಿನ ಹೂವೇನಿರುತ್ತಲ್ಲ, ಸೊ ಅದನ್ನ ಏನು ಸ್ಟ್ರಾಂಗ್ ಮಾಡುತ್ತೆ, ಅದ್ರದ್ದು ಸ್ಟ್ರೆಂತ್ನೆಸ್ ಜಾಸ್ತಿ ಆಗುತ್ತೆ ಹೋಗುತ್ತೆ 4CPA ಸ್ಪ್ರೇ ಮಾಡೋದ್ರಿಂದ ಹೂ ಬಿಡೋ ಸಮಯದಲ್ಲಿ ಸ್ಪ್ರೇ ಮಾಡ್ಬೇಕು. ಸೊ ಅವಾಗ ಅದ್ರದ್ದೆಲ್ಲ ಪೌಡ್ ನೀಟಾಗಿ ಪಾಲಿನೇಷನ್ ಮಾಡಿದ್ಮೇಲೆ ಕೂಡ ಹಣ್ಣು ಬೆಳೆಯೋದಕ್ಕೆ ಹೆಲ್ಪ್ ಮಾಡ್ತದೆ. ಆಮೇಲೆ ಇನ್ನೊಂದೇನಂತಂದ್ರೆ ನೀರು ಯಾವಾಗ ಹಾಯಿಸ್ಬೇಕು, ಯಾವಾಗ ಹಾಯಿಸ್ಬೇಕಪ್ಪ ಅಂತಂದ್ರೆ ಹೂ ಬಿಡೋ ಟೈಮ್ನಾಗ ಒಂದು ಹಾಯಿಸ್ಬೇಕು, ಆಮೇಲೆ ಹಣ್ಣು ಬಿಡುವ ಸಮಯದಲ್ಲಿ ಒಂದು ಹಾಯಿಸ್ಬೇಕು. ಸೊ ಇವೆರಡು ಟೈಮಲ್ಲಿ ಕೂಡ ನಾವು ನೀರು ಹಾಯಿಸ್ಬೇಕು. ಸೊ ಇವು ಅತಿಯಾಗಿ ನೀರು ಹಾಯಿಸೋದ್ರಿಂದ ಕೂಡ ಇಂತಹ ರೋಗಗಳನ್ನ ಕಾಣಿಸ್ಕೊಳ್ತಾವ. ಸೊ ಇನ್ನೊಂದೇನಪ್ಪ ಅಂತಂದ್ರೆ ಬ್ಲಾಚ್ ರೈಪನಿಂಗ್ ಅಂತ ಹೇಳಿದ್ವಿ. ಸೊ ಈ ಬ್ಲಾಚ್ ರೈಪನಿಂಗ್ ಅಂತಂದ್ರೆ ಹಣ್ಣುಗಳ ಹಣ್ಣಾಗುವಿಕೆ ಅಂತ ಹೇಳ್ತಾರೆ. ಸೊ ಈ ಹಣ್ಣುಗಳ ಹಣ್ಣಾಗುವಿಕೆ ಸರಿಯಾಗಿ ಆಗಿರುವುದಿಲ್ಲ. ಸೊ ಅಂದ್ರೆ ಒಂದು ವೈಟ್ ಆಗಿರುತ್ತೆ, ನೀವು ನೋಡ್ರಿ ಮಾರ್ಕೆಟ್ಗೆ ಹೋದಾಗ ಹಣ್ಣುಗಳು ಟೊಮೆಟೊ ಕೈಯಾಗ ಹಿಡ್ಕೊಂಡು ನೋಡ್ರಿ. ಸೊ ಒಂದ್ ಕಡೆ ಒಂದ್ ಲೈನ್ ಫುಲ್ ವೈಟ್ ಇರುತ್ತೆ, ಒಂದ್ ಲೈನ್ ಫುಲ್ ರೆಡ್, ಆಮೇಲೆ ಎಲ್ಲೆಲ್ಲೋ ಒಂದೊಂದ್ ಕಡೆ ಯೆಲ್ಲೋ ಕಲರ್ ಫಾರ್ಮೇಶನ್ ಆಗಿರುತ್ತೆ. ಸೊ ಅಂತವೆಲ್ಲ ನಾವು ಹಣ್ಣನ್ನ ತಿಂದ್ರೆ ಅದರಲ್ಲಿ ನಮಗ್ ಸಿಕ್ಬೇಕಾಗಿರ್ತಕ್ಕಂಥ ನ್ಯೂಟ್ರಿಯೆಂಟ್ಸ್ ಯಾವ್ದನ್ನು ಆ ಹಣ್ಣುಗಳಲ್ಲಿ ಇರಲ್ಲ. ಸೊ ಅಂತವ ಏನಾಗ್ಬಿಡ್ತವೆ, ನಾವು ತೆಗ್ದು ಹಾಕ್ಬಿಡ್ತೀವಿ ಆಯ್ತಾ. ಸೊ ಆ ತರ ನಾವು ತೆಗ್ದಾಕೋದ್ರಿಂದ ನಮ್ಮ ರೈತರಿಗೇನೆ ಅದು ಲಾಸು. ಸೊ ಅದು ಯಾಕಾಗುತ್ತೆ, ಅಂತ ಬಿಳುಚು ಮತ್ತು ಕೆಂಪು ಅಥವಾ ಹಳದಿ ಬಣ್ಣಕ್ಕೆ ಟರ್ನ್ ಆಗಿರ್ತಕ್ಕಂಥ ಹಣ್ಣುಗಳನ್ನ ನಾವು ತಗೊಳ್ಳೇಬಾರ್ದು. ಯಾಕಂದ್ರೆ ಅವೆಲ್ಲ ನ್ಯೂಟ್ರಿಯೆಂಟ್ ಡೆಫಿಸಿಯನ್ಸಿ ಇರೋದ್ರಿಂದ ಒಂದು. ಇನ್ನೊಂದೇನೆಂದರೆ ಜೆನೆಟಿಕ್ ಡಿಸಾರ್ಡರ್ ಅಂತ ಹೇಳ್ತೀವಿ, ಜೆನೆಟಿಕಲಿ ಚೆನ್ನಾಗಿ ಹೊಂದಾಣಿಕೆ ಆಗಿರುವುದಿಲ್ಲ. ಸೊ ಅಂಥ ಹಣ್ಣುಗಳನ್ನ ನಾವು ಬಳಕೆ ಮಾಡಬಾರ್ದು. ಅಂಥ ಹಣ್ಣುಗಳನ್ನ ನಾವು ಬಳಕೆ ಮಾಡೋದ್ರಿಂದ ಹೆಣ್ಣು ಮಕ್ಕಳಲ್ಲಿರ್ತಕ್ಕಂಥ ಏನು ಗರ್ಭಕೋಶದಲ್ಲಿ ಆಗಲಿ ಅಥವಾ ಅವ್ರದ್ದು ಮಕ್ಕಳಾಗೋಕೆಯಿಂದಾಗಲಿ ಅವೆಲ್ಲ ತೊಂದರೆಗಳಾಗ್ತಾವೆ. ಸೊ ಅಂಥ ಹಣ್ಣುಗಳನ್ನ ನಾವು ಯೂಸ್ ಮಾಡಬಾರ್ದು. ಅದಕ್ಕೆ ಯಾವ ನ್ಯೂಟ್ರಿಯೆಂಟ್ ಕೊರತೆಯಿಂದ ಅಂತ ಆ ರೀತಿ ಹಣ್ಣು ಫಾರ್ಮೇಷನ್ ಆಗುತ್ತಪ್ಪ ಅಂತಂದರೆ ಯೂರಿಯಾ, ನೈಟ್ರೋಜನ್, ರಂಜಕ ಇವುಗಳ ಕೊರತೆಯಿಂದ ಏನಾಗುತ್ತೆ ಅಂತಹ ಹಣ್ಣುಗಳು ಫಾರ್ಮೇಷನ್ ಆಗುತ್ತೆ. ಸೊ ಅದಕ್ಕೆ ನಾವು ಆ ರೀತಿನ ನಾವು ಕಂಟ್ರೋಲ್ ಮಾಡ್ಬೇಕಪ್ಪ. ಹೆಂಗೆ ಕಂಟ್ರೋಲ್ ಮಾಡೋದು ಅಂತಂದರೆ 0.5% KCl2 ಪೊಟ್ಯಾಷಿಯಂ ಕ್ಲೋರೈಡ್ ಅಂತ ಇರುತ್ತೆ. ಸೊ ಅದನ್ನು ಸ್ಪ್ರೇ ಮಾಡಬೇಕು. ಅದು ಸ್ಪ್ರೇ ಮಾಡೋದ್ರಿಂದ ಏನಾಗುತ್ತೆ, ಇದು ಬ್ಲಾಚ್ ರೈಪ್ನಿಂಗ್ ಅನ್ನೋದನ್ನು ನಾವು ಕಂಟ್ರೋಲ್ ಮಾಡಬಹುದು. ಈಗ ಟೊಮ್ಯಾಟೋದಲ್ಲಿ ಶಾರೀರಿಕ ನ್ಯೂನತೆಗಳು ಕಂಡು ಬರೋ ಕಾರಣ ಏನಪ್ಪ ಅಂತಂದ್ರೆ, ಒಂದು ಹವಾಮಾನ ವೈಪರೀತ್ಯ ಅಂದ್ರೆ ಏರುಪೇರು ಆಗೋದ್ರಿಂದ ಹವಾಮಾನದಿಂದ ಈ ಸಾಕಷ್ಟು ಬದಲಾವಣೆಯಾಗಿ ಈ ಒಂದು ಟೊಮ್ಯಾಟೋ ಬೆಳೆ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳಿದ್ರೆ, ಇನ್ನೊಂದು ಈ ಒಂದು ಪೋಷಕಾಂಶ ಮತ್ತು ಲಘು ಪೋಷಕಾಂಶಗಳ ಕೊರತೆಯಾದಾಗ ಈ ಒಂದು ಟೊಮ್ಯಾಟೋ ಬೆಳೆಯಲ್ಲಿ ಶಾರೀರಿಕ ನ್ಯೂನತೆಗಳು ಕಂಡು ಬರ್ತಾವ ಅಂತ ಹೇಳಿದ್ರೆ, ಈ ಒಂದು ಪೋಷಕಾಂಶ ಮತ್ತು ಲಘು ಪೋಷಕಾಂಶಗಳ ಒಂದು ಎಸ್ಟಿಮೇಟಿಗೆ ಇದೆ ಅಂತೇಳಿ ತಿಳ್ಕೊಳ್ಬೇಕಾದ್ರೆ ಏನ್ ಮಾಡಬೇಕಾಗುತ್ತೆ ಸರ್? ಅವಾಗ ಮಣ್ಣು ಪರೀಕ್ಷೆ ಮಾಡಬೇಕು. ಮಣ್ಣು ಪರೀಕ್ಷೆ ಮಾಡೋದ್ರಿಂದ ನಮಗೆ ಎಷ್ಟು ಲಘು ಪೋಷಕಾಂಶಗಳಿವೆ, ಆಮೇಲೆ ಯಾವ್ಯಾವ ನ್ಯೂಟ್ರಿಯೆಂಟ್ಸ್ ಎಷ್ಟೆಷ್ಟಿದೆ ಅಂತೇಳಿ ನಮಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ನಾವು ಮಣ್ಣು ಪರೀಕ್ಷೆ ಮಾಡಬೇಕು. ಮಣ್ಣು ಪರೀಕ್ಷೆ ಮಾಡಿದ ಆಧಾರದ ಮೇಲೆ ನಾವು ಬೆಳೆಗಳನ್ನು ಬೆಳಿಬೇಕು. ಸೊ ಇನ್ನೊಂದು ಇಂಪಾರ್ಟೆಂಟ್ ಏನಂತಂದ್ರೆ ಬೆಕ್ಕಿನ ಮೂತಿ ಅಂತ ಹೇಳ್ತಾರೆ ಈ ಟೊಮೆಟೋದಲ್ಲಿ, ನೀವೆಲ್ಲ ಅಬ್ಸರ್ವ್ ಮಾಡಿರ್ಬೋದು. ಬೆಕ್ಕಿನ ಮೂತಿ ಅಂದ್ರೆ ನೀವು ಇನ್ನೂ ಗಿಡದಲ್ಲಿ ಅದು ಹಣ್ಣೆ ಕೀಳಿರಂಗಿಲ್ಲ, ಆವಾಗ್ಲೇ ಸಣ್ಣ ಸಣ್ಣದು ಏನು ಟೊಮೆಟೊ ಫಾರ್ಮೇಷನ್ ಆಗಿ ಅದರಲ್ಲೇನೆ ಎರಡೆರಡು ಜಾಯಿಂಟ್ ಆಗಿ ಒಂದು ಬೆಕ್ಕಿನ ಮುಖ ತರನೇ ಕಾಣಿಸ್ತಿರ್ತವೆ. ಸೊ ಅದು ಕೂಡ ನಾವು ಇದೊಂದು ಏನು ಶಾರೀರಿಕ ನ್ಯೂನತೆಗಳು. ಸೊ ಅದನ್ನ ನಾವು ಆ ತರ ಹಣ್ಣುಗಳನ್ನ ನಾವು ಬಳಕೆ ಮಾಡಬಾರ್ದು. ಸೊ ಅದು ಯಾವಾಗ ಅಂತಂದ್ರೆ ಗಂಡು ಹೂ ಬೆಳವಣಿಗೆ ಕುಗ್ಗುವುದರಿಂದ ಮತ್ತೆ ಏನು ಹವಾಮಾನದ ಬದಲಾವಣೆಯಿಂದ ಇಂತಹ ರೋಗ ಕಾಣಿಸ್ಕೊಳ್ತದ. ಆಮೇಲೆ ಇದನ್ನ ಹೆಂಗ್ ಕಂಟ್ರೋಲ್ ಮಾಡ್ಬೇಕಪ್ಪ ಅಂತಂದ್ರೆ ನಾವು ಕಲ್ಚರಲ್ ಪ್ರಾಕ್ಟೀಸಸ್ ಅಂತ ಮಾಡ್ತೀವಿ. ಕಲ್ಚರಲ್ ಪ್ರಾಕ್ಟೀಸ್ ಲೈಕ್ ಏನಂದ್ರೆ ನೇಗ್ಲಿ ಹೊಡೆಯೋದು, ಗಳೆ ಹೊಡೆಯೋದು ಅಂತ ಹೇಳ್ತಾರಲ್ಲ. ಸೊ ಅಂತವೆಲ್ಲ, ಆಮೇಲೆ ಕಸ ತೆಗೆಯುವುದು, ಸೊ ಅಂಥವೆಲ್ಲ ನಾವು ಮಾಡಬೇಕು. ಆ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಮಣ್ಣು ಲೂಸ್ ಆಗ್ತದೆ. ಸೊ ಮಣ್ಣು ಲೂಸ್ ಆದಾಗ ನಮ್ಮ ಗಿಡಕ್ಕೆ ಇನ್ನೂ ಸಪೋರ್ಟ್ ಸಿಗ್ತದೆ. ಒಳ್ಳೊಳ್ಳೆ ನ್ಯೂಟ್ರಿಯೆಂಟ್ಸನ್ನು ನಾವು ಮಣ್ಣನ್ನು ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡೋದ್ರಿಂದ ಗಿಡಕ್ಕೆ ಇನ್ನೂ ಚೆನ್ನಾಗಿ ಗೊಬ್ಬರಗಳನ್ನ ಹಾಕಿದ್ರೆ ಗಿಡಕ್ಕೆ ಚೆನ್ನಾಗಿ ನ್ಯೂಟ್ರಿಯೆಂಟ್ಸ್ ಸಿಗ್ತದೆ. ಸೊ ಅದಕ್ಕೋಸ್ಕರ ಈ ರೀತಿ ನಾವು ಮಾಡಬೇಕು. ಒಟ್ಟಾರೆ ಈ ತರ ಶಾರೀರಿಕ ನ್ಯೂನತೆಗಳು ಅಂದ್ರೆ ಈ ಒಂದು ಟೊಮೆಟೊ ಬೆಳೆಯ ಮೇಲೆ ಅಷ್ಟೇನೆ ಬರುತ್ತಾ, ಮತ್ತೆ ಬೇರೆ ಬೇರೆ ತರಕಾರಿ ಬೆಳೆಗಳಲ್ಲಿ ಸಹ ಈ ತರ ಸಮಸ್ಯೆಗಳು ಕಂಡು ಬರ್ತವ? ಹಾ ಸರ್, ಬೇರೆ ತರಕಾರಿ ಬೆಳೆಗಳಲ್ಲಿ ಕೂಡ ಇಂತಹ ರೋಗಗಳು ಕಂಡು ಬರ್ತಾವ. ಈಗ ಉಳ್ಳಾಗಡ್ಡಿ ಆಗಿರ್ಬೋದು, ಮೆಣಸಿನಕಾಯಿ ಆಗಿರ್ಬೋದು. ಮೆಣಸಿನಕಾಯಿನೂ ಏನಂದ್ರೆ ಸಣ್ಣ ಮೆಣಸಿನಕಾಯಿ ಆಗಿಬಿಟ್ಟು ಅದು ಒಂಥರ ಹಿಂಗೆ ಕೊಂಡಿ, ಚೋಳಿನ ಮುಖದ ಏನು ಕೊಂಡಿ ಇರುತ್ತಲ್ಲ, ಸೊ ಆ ರೀತಿ ಫಾರ್ಮೇಷನ್ ಆದ್ವು ಅಂತಂದ್ರೆ ಅದು ಕೂಡ ಶಾರೀರಿಕ ನ್ಯೂನತೆಗಳೇ. ಒಳ್ಳೇದು ಮೇಡಮ್. ಇಲ್ಲೇ ತನಕ ಈ ಒಂದು ಟೊಮೆಟೋದಲ್ಲಿ ಶಾರೀರಿಕ ನ್ಯೂನತೆಗಳು ಮತ್ತು ಅದರ ಒಂದು ನಿರ್ವಹಣಾ ಕ್ರಮಗಳನ್ನ ಯಾವ ರೀತಿ ಮಾಡಬೇಕು, ಈ ನಿಟ್ಟಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ನಮ್ಮ ಕೃಷಿಕರಿಗೆ ತಿಳಿಸಿಕೊಟ್ಟಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಟೊಮೆಟೊ ಬೆಳೆಯಲ್ಲಿ ಶಾರೀರಿಕ ನ್ಯೂನತೆಗಳು ಕುರಿತು ಹಿರಿಯೂರು ಬಬ್ಬೂರು ಫಾರಂನ ತೋಟಗಾರಿಕೆ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಅಕ್ಷತಾ ಪಾಟೀಲ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಯುಎಂ ಮರುಳಸಿದ್ದೇಶ್. ಏನೇ, ನಾನು ನಮ್ಮ ಈ ವ್ಯಾಪಾರ ಸ್ವಲ್ಪ ವಿಸ್ತರಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಮಾಡ್ರಿ, ನಿಮ್ಮನ್ ತಡೆದವ್ರು ಯಾರು? ಹಂಗಲ್ಲಮ್ಮ, ಯಾರು ತಡಿತಾ ಇಲ್ಲ, ಆದ್ರೆ ಯಾರ ಸಹಾಯ ಪಡೀಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ. ನಾನಿಲ್ವಾ ನನ್ನಿಂದ? ಹೇಳು ಹೇಳು, ಏನ್ ನಿನ್ನಿಂದ ಆಗತ್ತ? ಅದೇ ಹಾಗೆ ಆಕಾಶವಾಣಿ ಇದೆ ಅಲ್ವಾ, ಅವ್ರ ಜಾಲ ರಾಷ್ಟ್ರಾದ್ಯಂತ ಇದೆ ಅಂತ ಕೇಳಿದೀನಿ. ಸರಿ ಅಮ್ಮ, ಅದರಿಂದ ನನಗೇನ್ ಲಾಭ ಅಂತ? ಖಂಡಿತ ಲಾಭ ಇದೆ. ಆಕಾಶವಾಣಿ ಜಾಹೀರಾತ್ ಮೂಲಕ ಯಾವುದೇ ನಗರದ ಗ್ರಾಹಕರನ್ನ ನೀವು ತಲುಪಬಹುದು. ಸರಿ, ಹಾಗಾದ್ರೆ ಅದನ್ನು ನೀನೇ ಹೇಳ್ಬಿಡು, ಈ ಆಕಾಶವಾಣಿನ ನಾನ್ ಹ್ಯಾಕ್ ಸಂಪರ್ಕಿಸಬೇಕು ಅಂತ? ತುಂಬಾ ಸುಲಭ, ಹೇಳ್ತೀನಿ ಕೇಳಿ. ಒಂದ್ ನಂಬರ್ ಹೇಳ್ತೀನಿ, ಬರ್ಕೊಂತೀರಾ? ಬರ್ಕೋತೀನಿ. 87 87 ಸೊನ್ನೆ ಸೊನ್ನೆ ಸೊನ್ನೆ ಸೊನ್ನೆ ಸೊನ್ನೆ ಒಂದು ಸೊನ್ನೆ ಒಂದು 4242 4242 4242 ಇರೋ ಒಂದ್ ನಿಮಿಷ, ಈಗಲೇ ಫೋನ್ ಮಾಡ್ಬಿಡ್ತೀನಿ. 87 00 01 4242 4242 ಅಷ್ಟೇ ಸುಲಭ. ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದ ಕೊನೆಯದಾಗಿ ಕೇಳೋಣ ಒಂದು ಜನಪದ ಗೀತೆಯನ್ನು.